ತವ ಕಥಾಮೃತಂ ತಪ್ತ ಜೀವನಂ ಕವಿ ಬೇರೇಡಿತಂ ಕಲ್ಮಶಾಪಹಂ ಶ್ರವಣ ಮಂಗಲಂ ಶ್ರೀಮದಾತತಂ ಕೃಷ್ಣ ಭುವಿ ಗೃಣಂತಿ ತೇ ಭೂರಿದಾ ಜನಾ. ಶ್ರೀರಾಮಕೃಷ್ಣರು ಮುಖ್ಯೋಪಾಧ್ಯಾಯನಿಗೆ ಕಳೆದ ಶನಿವಾರ ಹೇಳಿದರು, ಭಗವಂತನಿಗೆ ವಕಾಲತ್ತು ವಹಿಸಿಬಿಡು, ಆತ ತನಗಿಚ್ಛೆ ಬಂದಂತೆ ಮಾಡಲಿ. ನೀನು ಬೆಕ್ಕಿನ ಮರಿ ಹಾಗೆ ವ್ಯಾಕುಲನಾಗಿ ಆತನನ್ನು ಕರೆ. ತಾಯಿ ಬೆಕ್ಕು ತನಗಿಚ್ಛೆ ಬಂದ ಎಡೆಯಲ್ಲಿ ಅದನ್ನು ಇಡುತ್ತೆ, ಮರಿಗೇನು ಗೊತ್ತಿರೋದಿಲ್ಲ. ಅದು ಮರಿಯನ್ನ ಕೆಲವು ವೇಳೆ ಹಾಸಿಗೆ ಮೇಲಿಡುತ್ತೆ, ಇನ್ನು ಕೆಲವು ವೇಳೆ ಒಲೆಯೊಳಗೆ ಬೂದಿಯ ಮೇಲೆ ಇಡುತ್ತೆ ಅಂತ. ಇದರ ಬಗ್ಗೆ ನಾವು ಸಾಕಷ್ಟು ವಿವರವಾಗಿ ನೋಡಿದ್ವು. ಆಗ ಮುಖ್ಯೋಪಾಧ್ಯಾಯ ಬೇರೊಂದು ವಿಷಯವನ್ನು ಹೇಳ್ತಾನೆ, ಭಗವದ್ಗೀತೆ ಮೊದಲಾದವನ್ನು ಓದೋದು ಮೇಲು ಅಂತ. ಶ್ರೀರಾಮಕೃಷ್ಣ ಹೇಳಿದ ಮಾತಿಗೆ ಪ್ರತಿಯಾಗಿ ಹೇಳಿದ ಮಾತಲ್ಲ ಇದು, ಇದೊಂದು ಸ್ವತಂತ್ರವಾದಂತಹ ವಾಕ್ಯ. ಅದರ ಬಗ್ಗೆ ಶ್ರೀರಾಮಕೃಷ್ಣ ಏನ್ ಹೇಳ್ತಾರೆ ನೋಡೋಣ ಅಂತ ಹೇಳ್ತಕ್ಕಂಥ ಒಂದು ಉದ್ದೇಶ. ಶ್ರೀರಾಮಕೃಷ್ಣ ಹೇಳ್ತಾರೆ, ಕೇವಲ ಓದೋದ್ರಿಂದಲೇ ಆಗಲಿ ಅಥವಾ ಕೇಳೋದ್ರಿಂದಲೇ ಆಗಲಿ ಏನು ಪ್ರಯೋಜನ? ಕೆಲವರು ಹಾಲಿನ ವಿಷಯವಾಗಿ ಕೇಳಿದ್ದಾರೆ, ಇನ್ನು ಕೆಲವರು ಅದನ್ನು ನೋಡಿದ್ದಾರೆ, ಮತ್ತೆ ಕೆಲವರು ಅದನ್ನು ಕಂಡಿದ್ದಾರೆ. ಭಗವಂತನನ್ನು ನಿಜವಾಗಿ ದರ್ಶನ ಮಾಡಬಹುದು ಅಷ್ಟೇ, ಯಾಕೆ ಆತನೊಡನೆ ಮಾತುಕತೆಯನ್ನು ಆಡಬಹುದು. ಶ್ರೀರಾಮಕೃಷ್ಣ ಇಲ್ಲಿ ಹಾಲಿನ ಉದಾಹರಣೆಯನ್ನು ಕೊಟ್ಟು ಒಂದು ವಿಶೇಷವಾದ ವಿಚಾರವನ್ನು ಹೇಳ್ತಾ ಇದ್ದಾರೆ. ಏನಪ್ಪಾ ಅಂತಂದ್ರೆ, ಕೇವಲ ಭಗವದ್ಗೀತೆಯನ್ನೇ ಆಗಲಿ ಯಾವುದೇ ಶಾಸ್ತ್ರ ಗ್ರಂಥಗಳನ್ನೇ ಆಗಲಿ ಓದೋದಾಗಲಿ ಕೇಳೋದಾಗಲಿ ಏನ್ ಪ್ರಯೋಜನ ಅಂತಂದ್ರೆ, ಹಾಲನ್ನ ಈ ಕಣ್ಣಿನಿಂದ ನೋಡಿದ್ರೆ ಎಷ್ಟು ಪ್ರಯೋಜನವೋ, ಅದರ ಮಹಿಮೆಯ ಬಗ್ಗೆ ಕೇಳಿದ್ರೆ ಎಷ್ಟು ಪ್ರಯೋಜನವೋ ಅಷ್ಟೇ ಪ್ರಯೋಜನ. ಹಾಲಿನ ಕುರಿತಾಗಿ ಎಷ್ಟು ನೋಡಿರುತ್ತಾನೆ ಏನು ಪ್ರಯೋಜನ, ಎಷ್ಟು ಕೇಳಿದಿರ್ತಾನೆ ಏನು ಪ್ರಯೋಜನ? ಅದನ್ನು ಕುಡಿದಂತಾಗುತ್ತದೆಯೇ, ಕುಡಿದಂತಹ ರುಚಿ ನಾಲಿಗೆಗೆ ಬರುತ್ತದೆಯೇ, ಅಥವಾ ಕುಡಿದ ಯಾವ ಒಂದು ಪುಷ್ಟಿ ಶರೀರಕ್ಕೆ ಉಂಟಾಗುತ್ತದೆ ಅದು ಬರುತ್ತೆಯೇ? ಇಲ್ಲ. ಆ ಪುಷ್ಟಿ ಅಂತ ಅವನದು ಬರಬೇಕಾದ್ರೆ ನಾಲಿಗೆಗೆ ರುಚಿ ಅಂತ ಹಿಡ್ತಕ್ಕಂತಹದ್ದು ತಗಲಬೇಕಾದ್ರೆ ಅದನ್ನು ಕುಡಿಬೇಕು. ಎಲ್ಲೋ ಕೆಲವರು ಮಾತ್ರ ಅದನ್ನ ಕುಡಿದಿದ್ದಾರೆ, ಆ ಕುಡಿದವರು ಆನಂದ ಭರಿತರಾಗಿ ಇರ್ತಾರೆ. ಅದೇ ರೀತಿಯಲ್ಲಿ ಈ ಪರಮಾತ್ಮನ ಕುರಿತಾಗಿ ಭಗವದ್ಗೀತೆಯಲ್ಲೇ ಆಗಬಹುದು, ನಾಲ್ಕು ವೇದ, ಆರು ಶಾಸ್ತ್ರ, 18 ಪುರಾಣ, 2 ಇತಿಹಾಸ, ಇವುಗಳಲ್ಲೂ ಕೂಡ ಕೇಳಬಹುದು. ಈಗ ಈ ವಚನ ವೇದದಲ್ಲೂ ಕೂಡ ಕೇಳಬಹುದು ಅದನ್ನ. ಇದು ಕೂಡ ಒಂದು ಪುಸ್ತಕ, ಒಬ್ರು ಹೇಳೋದು, ಒಬ್ರು ಕೇಳೋದು, ಅಥವಾ ಅದನ್ನು ಓದೋದು. ಓದಿ ಓದಿ ಕೂಚಿಬಿಟ್ಟ ಅಂತ ಒಂದು ಗಾದೆ ಇದೆ. ಅದಕ್ಕೋಸ್ಕರವೇ ಶಾಸ್ತ್ರ ಓದೋದು, ಬದನೆಕಾಯಿ ತಿನ್ನೋದು, ಅಥವಾ ಶಾಸ್ತ್ರ ಓದೋದಕ್ಕೆ ಬದನೆಕಾಯಿ ತಿನ್ನೋದಕ್ಕೆ, ತಿನ್ನೋದಕ್ಕೆ ಬದನೆಕಾಯಿಯೇ ಆಗಬೇಕು. ಅಂದ್ರೆ ಯಾವ ಯಾವ ದೊಡ್ಡ ದೊಡ್ಡ ವಿಚಾರಗಳನ್ನು ನಾವು ಪುಸ್ತಕದಲ್ಲಿ ಓದ್ತೇವೋ ಅದನ್ನು ನಮ್ಮ ಜೀವನದಲ್ಲಿ ಅನುಷ್ಠಾನಕ್ಕೆ ತರಬೇಕಾಗಿತ್ತು. ಅದನ್ನ ನಾವು ಮಾಡೋದು ಇನ್ನೊಂದು ಅಂತ ಅರ್ಥ. ಅದಕ್ಕೋಸ್ಕರವೇ ನಾನು ಹಿಂದೆ ಇಲ್ಲಿ ಒಂದು ಪುಟ್ಟ ಹುಡುಗಿಯ ಪುಟ್ಟ ಕಾರ್ಡ್ ನ ಓದಿ ಹೇಳಿದ್ದು ನಿಮ್ಗೆ ನೆನಪಿರಬಹುದು. ನಮ್ಮ ಅಪ್ಪ ಆಶ್ರಮಕ್ಕೆ ಬರ್ತಾರೆ, ವಚನ ವೇದ ಕೇಳ್ತಾರೆ, ಮನೆಗೆ ಬಂದು ನಮ್ಮ ಅಮ್ಮನಿಗೆ ಹೊಡಿತಾರೆ, ನೀವು ಸ್ವಲ್ಪ ಅವ್ರಿಗೆ ಬುದ್ಧಿ ಹೇಳಬೇಕು, ನೀವು ಹೇಳದೆ ಹೋದ್ರೆ ನಿಮ್ಮ ಆಶ್ರಮಕ್ಕೆ ನಿಮಗೆ ಎಲ್ಲ ಕೆಟ್ಟ ಹೆಸರು ಬರುತ್ತೆ, ಒಂದ್ ವೇಳೆ ನೀವು ಹೇಳದಿದ್ರೆ ನಾನೇ ಆಶ್ರಮಕ್ಕೆ ಬಂದು ನಿಮ್ಗೆ ಅದನ್ನೆಲ್ಲ ಹೇಳಬೇಕಾಗತ್ತೆ ಅಂತ ಪುಟ್ಟ ಹುಡುಗಿ ಅದ ತೊದಲು ಭಾಷೆಯಲ್ಲಿ ಬರೆದಿತ್ತು. ಅದಕ್ಕೂ ಕೂಡ ಗೊತ್ತಾಗಿದೆ, ಆಶ್ರಮಕ್ಕೂ ಹೋದ ಮೇಲೆ ಇಂತಿಂತಹ ಅದ್ಭುತವಾದ ವಿಚಾರಗಳನ್ನು ಕೇಳಿದ ಮೇಲೆ ಅದಕ್ಕನುಸಾರವಾಗಿ ಇರಬೇಕು ಅಂತ. ಬಹಳ ಎಚ್ಚರದಿಂದ ಇರಬೇಕಾಗುತ್ತೆ. ಸಂಯಮ ಸಂಯಮ ಅಂತ ಒಂದು ಶಬ್ದ ಇದೆ, ಲಗಾಮ್ ಅಂತ ಅದಕ್ಕೆ ಹೆಸರು ಅಷ್ಟೇನೆ. ಆದ್ರೆ ಜನ ಎಲ್ಲ ಏನ್ ಹೇಳ್ತಾ ಇದಾರೆ, ಲಗಾವ್ ಅಂತ. ಲಗಾವ್ ಅಂದ್ರೆ ಹರಿಬಿಡೋದು, ಲಗಾಮ್ ಹಾಕೋದಂದ್ರೆ ಅದನ್ನ ಹಿಡಿತದಲ್ಲಿ ಇಡೋದು, ಮನಸ್ಸನ್ನ ಮಾತನ್ನ ಕೃತಿಯನ್ನ ಹತೋಟಿಯಲ್ಲಿ ಇಟ್ಕೊಂಡು ಅದಕ್ಕನುಸಾರವಾಗಿ ಎಲ್ಲರಿಗೂ ಹಿತವಾಗುವಂತೆ ನಡೆದುಕೊಳ್ಳುವುದು. ಇನ್ನೊಬ್ಬನಿಗೆ ನನ್ನಿಂದ ಏನ್ ಕಷ್ಟವಾದೀತು ಅಂತನ್ನುವ ಆ ಪರಹಿತ ಚಿಂತೆ ಅಂತ ಹೇಳ್ತಕ್ಕಂಥದ್ದು ಬೆಳಿಬೇಕು. ಅದಕ್ಕೆ ಕೆಲವರು ಲೆಕ್ಕಾಚಾರ ಹಾಕೋದುಂಟು, ಬರೀ ನಾವು ಮಾತ್ರ ಇನ್ನೊಬ್ಬರಿಗೆ ಏನ್ ತೊಂದರೆ ಆದೀತು ನಮ್ಮಿಂದ ಅಂತ ಯೋಚನೆ ಮಾಡೋದು, ಅವರೆಲ್ಲ ಬೇಕಾದಷ್ಟು ತೊಂದರೆ ಕೊಡ್ಬೋದಾ, ಅದಕ್ಕೇನು ಹೇಳ್ತೀರಿ ಅಂತ. ಆದ್ರೆ ಈ ವಿಷಯ ಅಂತ ಹೇಳ್ತಕ್ಕಂಥ ಅದು ಎಲ್ರಿಗೂ ತಲುಪ್ತಲ್ಲ, ಅವನು ಕೂಡ ಅದನ್ನೇ ಭಾವಿಸಬೇಕು, ನನ್ನಿಂದ ಇತರರಿಗೆ ಏನು ಹಿಂಸೆ ಆದೀತು, ಹಿಂಸೆ ಆಗದಂತೆ ನಾನು ಹೇಗೆ ನಡೆದುಕೊಳ್ಬಹುದು ಅಂತ ಅನ್ನೋದನ್ನ ಅವನು ಆಲೋಚನೆ ಮಾಡಬೇಕು, ಇವನು ಆಲೋಚನೆ ಮಾಡಬೇಕು, ಮತ್ತೊಬ್ರು ಪ್ರತಿಯೊಬ್ಬರು ಕೂಡ ಆಲೋಚನೆ ಮಾಡಿದಾಗ ಅಲ್ಲಿ ತೊಂದರೆ ಹೇಗೆ ಬರುತ್ತೆ. ಆದ್ರೆ ತೊಂದರೆ ಎಲ್ಲಿ ಬರುತ್ತೆ ಅಂದ್ರೆ ಅವರೆಲ್ಲರೂ ಉಪನ್ಯಾಸಕ್ಕೆ ಬಂದಿಲ್ವಲ್ಲ, ಎಲ್ಲರೂ ಈ ಮಾತನ್ನು ಕೇಳಿಲ್ವಲ್ಲ ಅವರು, ಅದಕ್ಕೋಸ್ಕರ ಈ ಸಮಸ್ಯೆ ಬರುತ್ತೆ. ಈ ಮಾತನ್ನು ಕೇಳಿದಾಗ ಇತರರಿಗೆ ಹಿತವಾಗುವಂತೆ ನಡೆದುಕೊಳ್ಳಬೇಕು, ಇತರರಿಗೆ ನನ್ನಿಂದ ಏನು ತೊಂದರೆ ಆದೀತು ಅಂತನ್ನುವ ಎಚ್ಚರಿಕೆಯಿಂದ ನಡ್ಕೊಳ್ಬೇಕು ಅಂತನ್ನುವ ಮಾತನ್ನ ಇಲ್ಲಿ ಕೇಳಿದಾಗ ಎಷ್ಟೋ ಜನ ಇಲ್ಲಿ ಬಂದವರಿಗೆ ಅನ್ಸಬಹುದು, ನಮ್ಮ ಯಜಮಾನರು ಬಂದ್ಬಿಟ್ಟಿದ್ರು ಇಲ್ಲಿ, ಇದ್ರೆ ಎಷ್ಟು ಚೆನ್ನಾಗಿರ್ತಿದ್ದೆ ಮಾತನ್ನು ಕೇಳಿದ್ರೆ, ಅವ್ರು ಕೇಳಬೇಕಾಗಿತ್ತು ಅಂತ. ಅಥವಾ ನಮ್ಮ ಮನೆಯವಳು ಇದನ್ನ ಪರಸ್ಪರವಾಗಿ ತೆಗೆದುಕೊಳ್ಬೇಕು, ಬರೀ ಒಂದೇ ಕಡೆ ಅಲ್ಲ, ಗಂಡಸರೆಲ್ಲ ಇಷ್ಟೇ ಅಂತ ಹೆಂಗಸರು ಹೇಳು ಕ್ರಮ, ಹೆಂಗಸರೆಲ್ಲ ಹೀಗೆ ಅಂತ ಗಂಡಸರು ಹೇಳು ಕ್ರಮ, ಹಾಗಲ್ಲ. ಅದು ಯಾವನು ಒಬ್ಬ, ಯಾವಳು ಒಬ್ಬಳು, ಹಾಗೆ ಹೀಗೆ ಇರ್ತಿರ್ತಾರೆ. ಅದನ್ನ ಅಲ್ಲಲ್ಲೇ ಸರಿಪಡಿಸ್ಬೇಕು, ಇವನ್ನ ಆ ಜಾತಿಗೆ ಜಾತಿನೇ ನಾವು ಜಾತಿ ಕೆಡಿಸೋ ಸರಿಯಲ್ಲ. ಈ ಆಧ್ಯಾತ್ಮಿಕ ವಿಚಾರ, ಈ ಆತ್ಮದ ವಿಚಾರ, ಈ ಪರಮಾತ್ಮನ ವಿಚಾರ ಅದ್ಭುತವಾದ ರೀತಿಯಲ್ಲಿ ವರ್ಣಿತವಾಗಿದೆ ಎಲ್ಲ ಶಾಸ್ತ್ರಗಳಲ್ಲೂ ಕೂಡ. ಒಂದು ಭಾಗವತ ಅಂತ ತೆಗೆದುಕೊಂಡ್ರೆ ಶ್ರೀರಾಮಕೃಷ್ಣರೇ ಹೇಳುವಂತೆ ತುಪ್ಪದಲ್ಲಿ ಕರಿದು ಸಕ್ಕರೆಯ ಪಾಕದಲ್ಲಿ ಅದ್ದಿರುವಂತಹ ಒಂದು ಸಿಹಿ ಪದಾರ್ಥ ಹೇಗೋ ಹಾಗೆ ಅಂತ. ಯಾವುದು? ಭಾಗವತ, ಶ್ರೀಮದ್ ಭಾಗವತ. ಅದರಲ್ಲಿ ಏನೇನೋ ಕಥೆಗಳೆಲ್ಲ ಬರುತ್ತವೆ, ಅದೆಲ್ಲ ಬೇರೆ ವಿಚಾರ. ಆದರೆ ತತ್ವ ಅಥವಾ ಭಕ್ತಿ ಅಂತ ಹೇಳ್ತಕ್ಕಂಥ ಅದ್ಭುತವಾದ ರೀತಿಯಲ್ಲಿ ವರ್ಣಿತವಾಗಿವೆ. ಅವುಗಳನ್ನ ನಾವು ಭಾವಿಸ್ತಾ ಭಾವಿಸ್ತಾ ಭಾವಿಸ್ತಾ ಭಗವಂತನ ಬೆಳಿಗ್ಗೆ ಭಾವಿಸಬಹುದು. ಅಂಥ ರೀತಿಯಲ್ಲಿ ಅದೆಲ್ಲ ವರ್ಣಿತವಾಗಿವೆ. ಆದರೆ ಅದನ್ನು ಓದ್ತಕ್ಕಂಥವ್ರು ಯಾರು? ಓದೋದಕ್ಕೆ ಪ್ರಾಪ್ತಿ ಇಲ್ಲ ಎಷ್ಟೋ ಜನರಿಗೆ. ಓದಿದ್ರೂ ಎಷ್ಟೋ ಜನರಿಗೆ ಅರ್ಥವೇ ಆಗಲಿಲ್ಲ, ಅರ್ಥವಾದರೂ ಕೂಡ ಅನುಷ್ಠಾನದಲ್ಲಿ ತರಲಿಲ್ಲ. ಆದ್ರಿಂದ ಇವನೊಬ್ಬ ಮಹಾಭಾಗವತ ಓದ್ತಕ್ಕಂಥವನು, ಓದಿ ಓದಿ ಓದಿ ನೋಡಿ ಅವನ ಸ್ವಭಾವ ಮಾತ್ರ ಈ ತರ ಇದೆ. ಇಂತಹದ್ದು ಬೇಕಾದಷ್ಟು ಘಟನೆಗಳು ಬಂದ್ರಿಂದ ಈ ಶಾಸ್ತ್ರವಾಕ್ಯಗಳನ್ನು ಎಷ್ಟು ಓದಿದ್ರು ಕೂಡ ಉದಾರಿಸಿದ್ರು ಕೂಡ ಯಾರಿಗೂ ಅದರ ಮೇಲೆ ಒಪ್ಪಿಗೆ ಆಗುವುದಿಲ್ಲ, ಸಂತೋಷ ಆಗುವುದಿಲ್ಲ. ಅದರಿಂದ ಜೀವನದಲ್ಲಿ ತಂದುಕೊಳ್ಬೇಕು, ಅದನ್ನು ಅನುಭವಿಸಬೇಕು ಅನುಭವಿಸಬೇಕು ಅನುಭವಿಸಬೇಕು, ಅನುಭವಕ್ಕೆ ತಂದುಕೊಳ್ಬೇಕು. ಒಮ್ಮೆ ಶ್ರೀರಾಮಕೃಷ್ಣ ಒಂದು ಕತೆ ಹೇಳ್ತಾರೆ, ಒಬ್ಬ ಭಾಗವತ ಪಂಡಿತ ಬಹಳ ಬಹಳ ಕಷ್ಟದಲ್ಲಿದ್ದ ಆತ, ಬೇಕಾದಷ್ಟು ದೊಡ್ಡ ಪಂಡಿತ, ಆ ಪಾಂಡಿತ್ಯದಿಂದ ಎಷ್ಟು ಬೇಕಾದರೂ ಸಂಪಾದನೆ ಮಾಡಬಹುದಾಗಿತ್ತು, ಸಾಧ್ಯವಾಗಲಿಲ್ಲ. ಯಾಕೆಂದ್ರೆ ಸಂಪಾದನೆಯ ಚಾತುರ್ಯ ಅವನಿಗೆ ಗೊತ್ತಿಲ್ಲ. ಬರೀ ತನ್ನ ಜೀವನವನ್ನೆಲ್ಲ ಆ ಭಾಗವತವನ್ನು ಅಧ್ಯಯನ ಮಾಡೋದ್ರಲ್ಲೇ ಅವನು ಸವಸಿಬಿಟ್ಟಿದ್ದಾನೆ. ಆದ್ರಿಂದ ಸಂಪಾದನೆ ಇಲ್ಲ, ಹೆಂಡ್ರ ಮಕ್ಕಳು ಮಾತ್ರ ಇದ್ದಾರೆ. ಆ ಹೆಂಡತಿ ಒಮ್ಮೆ ಕೇಳಿದ್ರು, ಏನ್ರಿ ನೀವು ಇಂಥ ಇಷ್ಟೊಂದು ಭಾಗವತ ಓದಿ ಇಷ್ಟೊಂದು ಪಾಂಡಿತ್ಯವನ್ನು ಸಂಪಾದನೆ ಮಾಡಿ ಏನ್ ತಾನೇ ಪ್ರಯೋಜನ ಬಂತು? ಊಟಕ್ಕೆ ಬೆಳಿಗ್ಗೆ ಇದ್ರೆ ಸಂಜೆ ಇಲ್ಲ, ಸಂಜೆ ಇದ್ರೆ ಬೆಳಿಗ್ಗೆ ಇಲ್ಲ, ಈ ತರಹ ಪರಿಸ್ಥಿತಿ ಇದೆಯಲ್ಲ, ಏನ್ ಪ್ರಯೋಜನ ನೀವು ಓದಿ ಅಂತ ಕೇಳಿದಾಗ ಏನ್ ಮಾಡೋದಕ್ಕಾಗುತ್ತೆ ಅಂತ ಅವನು ತನ್ನ ಅಸಹಾಯಕತೆಯನ್ನು ವ್ಯಕ್ತಪಡಿಸಿದ ಅಷ್ಟೇ. ಆಗ ಹೆಂಡತಿ ಅವಳಿಗೆ ಸ್ವಲ್ಪ ವ್ಯವಹಾರ ಜ್ಞಾನ ಜಾಸ್ತಿ ಇತ್ತು ಅಂತ ಕಾಣುತ್ತೆ. ನೋಡ್ರಿ, ಈ ಊರಿನ ರಾಜರ ಬಳಿಗಾದರೂ ಹೋಗಿ ನಿಮ್ಮ ಪಾಂಡಿತ್ಯವನ್ನ ಅವರ ಮುಂದೆ ತೋರಿಸಿಕೊಳ್ಳಿ, ಅದರಿಂದ ಸಂತುಷ್ಟನಾದಂತಹ ರಾಜ ನಿಮಗೇನಾದರೂ ಬಹುಮಾನ ಕೊಟ್ಟಾನು, ಕೆಲವು ತಿಂಗಳವರೆಗೆ ನಮ್ಮ ಜೀವನ ನಡೀತದ್ರೆ ಅದರಿಂದ ರಾಜ ಕೊಟ್ಟಂತಹ ಬಹುಮಾನ. ಭಾಗವತ ಪಂಡಿತನಿಗೆ ಹೌದು ಅಂತ ಅನಿಸ್ತು. ನೇರವಾಗಿ ರಾಜರ ಬಳಿಗೆ ಹೋದ, ಕೈ ಮುಕ್ಕೊಂಡು ನಿಂತ. ರಾಜರು ಕೇಳಿದ್ರು, ಏನು ಏನ್ ಬೇಕಾಗಿತ್ತು? ಮಹಾರಾಜ, ನಾನು ಭಾಗವತ ಪಂಡಿತ, ಭಾಗವತನ ಬಹಳ ಚೆನ್ನಾಗಿ ಓದ್ಕೊಂಡಿದ್ದೇನೆ, ದಯವಿಟ್ಟು ನೀವು ಅದನ್ನ ಒಪ್ಪಿಸಿಕೊಳ್ಬೇಕು ಅಂತ. ಒಪ್ಪಿಸ್ಕೊಂಡು ಏನ್ ಮಾಡಬೇಕು ಅಂತ ಹೇಳಲಿಲ್ಲ ಅವನು, ಹೇಳಬಾರ್ದು. ಆಗ ರಾಜ ಗಂಭೀರವಾಗಿ ಹೇಳ್ದ, ಅಯ್ಯ ಪಂಡಿತ, ಬಹಳ ಸಂತೋಷ, ನೀನು ಭಾಗವತ ಓದಿದ್ದೆ ಅಂತ ತಿಳಿದು ಸಂತೋಷವಾಯಿತು, ಆದ್ರೆ ನಿನಗೆ ಇದನ್ನು ಸರಿಯಾಗಿ ಅರ್ಥ ಆಗಿಲ್ಲ, ಅದು ಇನ್ನೊಂದು ಸತಿ ಓದ್ಕೊಂಡ್ ಬಾ. ತಲೆ ಮೇಲೆ ಹೊಡೆದಂತಾಯ್ತು ಭಾಗವತ ಪಂಡಿತನಿಗೆ. ಇಡೀ ಜನ್ಮ ಇಡೀ ಅದನ್ನು ಓದಿದ್ದಾನವನು, ಇನ್ನು ಅದನ್ನು ಓದೋದೇನು, ಇದನ್ನ ಅದನ್ನ ಅರ್ಥ ಮಾಡ್ಕೊಳ್ಳೋದೇನು. ಆದ್ರೆ ಈ ರಾಜ ಈ ತರ ಹೇಳ್ತಾ ಇದ್ದಾನಲ್ಲ, ಸೊಕ್ಕಲ್ವ ಅವನದ್ದು. ಆದ್ರೆ ಪ್ರತಿಯಾಗಿ ಏನು ಹೇಳುವಂತಿಲ್ಲ ರಾಜಾಜ್ಞೆ. ಆಗ್ಲಿ ಮಹಾಪ್ರಭು ಅಂತ ಹೇಳಿ ಮನೆಗೆ ಬಂದ. ಹೆಂಡತಿ ಕೇಳದು, ಏನಾಯ್ ಸಮಾಚಾರ? ನನಗೆ ಅರ್ಥವಾಗಿಲ್ವಂತೆ, ಇನ್ನೊಂದ್ಸತಿ ಓದ್ಕೊಂಬನ್ನಿ ಅಂತ ಹೇಳ್ಬಿಟ್ರು. ನೋಡಿದ್ರ, ನೀವೇನೋ ತಿಳ್ಕೊಂಡಿದ್ರಿ, ಬಹಳ ಚೆನ್ನಾಗಿ ತಿಳ್ಕೊಂಡಿದ್ದೀರಿ ಅಂತಂದ್ಬಿಟ್ಟಿದ್ದೆ. ರಾಜನಿಗೆ ಅದೆಲ್ಲ ಗೊತ್ತಾಗದೇ ಇರುತ್ತೆಯೇ. ಸರಿ, ಚೆನ್ನಾಗಿ ಅಧ್ಯಯನ ಮಾಡಿ. ಮತ್ತೆ ಅದೇ ಹಸು ಹೊಟ್ಟೆಲೇನೇನೆ ಇನ್ನಷ್ಟು ಅಧ್ಯಯನ ಮಾಡಿದ. ಆ ಅಧ್ಯಯನವೇ ಅವನು ಊಟ ಮಾಡಿದ ಮಾಡಿದ ಮಾಡಿದ ಮುಗಿಸಿ ಮತ್ತೆ ರಾಜರ ಬಳಿಗೆ ಹೋದ. ಮಹಾರಾಜ, ಈಗ ನೀನು ಹೇಳದಂತೆ ಮತ್ತೆ ಚೆನ್ನಾಗಿ ಅಧ್ಯಯನ ಮಾಡ್ಕೊಂಡು ಬಂದಿದ್ದೇನೆ, ದಯವಿಟ್ಟು ಒಪ್ಪಿಸ್ಕೊಳ್ಬೇಕು. ಆಗ ರಾಜ ಗಂಭೀರವಾಗಿ ಹೇಳದಂತೆ, ಅಯ್ಯ ಪಂಡಿತ, ಬಹಳ ಸಂತೋಷವಾಯಿತು, ನಾನು ಹೇಳಿದಂತೆ ನೀನು ಪುನಃ ಒಮ್ಮೆ ಓದ್ಕೊಂಡು ಬಂದೆ ಅಂತ ತಿಳಿದು ಸಂತೋಷವಾಯಿತು, ಆದರೂ ನಿನಗದು ಅರ್ಥವಾಗಿಲ್ಲ, ಇನ್ನು ಇನ್ನೊಂದ್ಸತಿ ಓದ್ಕೊಂಡು ಬಾ. ಈಗಲೂ ಅವನಿಗೆ ತುಂಬಾ ನಿರಾಶೆಯೂ ಆಯಿತು, ದುಃಖವೂ ಆಯಿತು, ಆದರೂ ಬೇರೆ ದಾರಿ ಕಾಣದೆ ವಾಪಸ್ ಬಂದ. ಮತ್ತೆ ಅಧ್ಯಯನಕ್ಕೆ ಕುಳಿತ. ಮಾಡಿದ ಮಾಡಿದ ಮಾಡಿದ ಅಧ್ಯಯನ ಮಾಡಿದ. ಒಂದಾನೊಂದು ದಿನ ಹೆಂಡತಿಗೆ ಹೇಳ್ದ, ನೋಡು, ನೀನು ಹೇಗಾದರೂ ಮಾಡಿ ಸಂಸಾರವನ್ನು ನಡೆಸು, ನನಗೆ ಈಗ ಭಾಗವತ ಅರ್ಥ ಆಗಿದೆ. ಎಷ್ಟರ ಮಟ್ಟಿಗೆ ಅರ್ಥವಾಗಿದೆ ಅಂತಂದ್ರೆ ನೋಡು, ಈಗ ಹೊರಟಿದ್ದೇನೆ, ಭಾಗವತ ಹೇಳುತ್ತೆ, ಭಗವಂತನೇ ಸಾರ ಸರ್ವಸ್ವ, ಅವನನ್ನು ನಂಬಿದವರನ್ನ ಅವನು ಕೈ ಬಿಡೋದಿಲ್ಲ ಅಂತ, ಇನ್ನ ರಾಜರನ್ನು ಹುಡ್ಕೊಂಡು ಯಾತಕ್ಕೆ ಹೋಗ್ಲಿ ಅಂಥೇಳಿ ಆ ಭಾಗವತವನ್ನ ಭದ್ರವಾಗಿ ತೆಗೆದುಕೊಂಡು ಕೆಲವೇ ಕೆಲವೇ ಬಟ್ಟೆಯನ್ನು ತೆಗೆದುಕೊಂಡು ಅಲ್ಲಿ ಹತ್ತಿರದಲ್ಲಿ ಇರತಕ್ಕಂಥ ಒಂದು ಕಾಡಿಗೆ ಹೋಗ್ಬಿಟ್ಟು ಅಲ್ಲೊಂದು ಸಣ್ಣ ಒಂದು ಗುಡಿಸಲು ಕಟ್ಕೊಂಡು ಅದರೊಳಗೆ ಕುಳಿತು ಬಿಟ್ಟನಂತೆ. ಹಲವಾರು ದಿನಗಳೇ ಕಳೆದವು. ಯಥಾ ಪ್ರಕಾರ ರಾಜ ನಿರೀಕ್ಷೆಯಲ್ಲಿದ್ದಾನೆ, ಪಂಡಿತ ಬರಬಹುದು ಬರಬಹುದು, ಮತ್ತೆ ತಾನು ಓದಿದ್ದೇನೆ ಅದನ್ನು ಒಪ್ಪಿಸ್ಕೊಳ್ಳಬೇಕು ಅಂತ ಹೇಳಬಹುದು, ಮತ್ತೆ ನಾನು ಅವನಿಗೆ ಯಥಾ ಪ್ರಕಾರ ಹೇಳಬೇಕಾಗತ್ತೆ, ನೀನು ಸರಿಯಾಗಿ ಓದಿಲ್ಲ, ಇನ್ನೂ ಸ್ವಲ್ಪ ಓದ್ಕೊಂಡು ಬಾ ಅಂತ ಹೇಳಬೇಕಾಗತ್ತೆ. ಆಗ್ಲಿ, ಯಾವಾಗ ಬರ್ತಾನೋ ಬರಲಿ ಅಂತ. ಕಾದ್ರೆ ಬರಲೇ ಇಲ್ಲ, ಏನೂ ಹೆಚ್ಚು ಕಡಿಮೆ ಆಗಿದೆ ಅಂತ ರಾಜನಿಗೆ ಅನಿಸ್ತು. ವೇಷಪಲ್ಲಟ ಮಾಡಿಕೊಂಡು ಕುದುರೆ ಮೇಲೆ ಆ ಪಂಡಿತನ ಮನೆಯನ್ನು ಹುಡ್ಕೊಂಡು ಹೊರಟ. ಮನೆಯ ಮುಂದೆ ಸದ್ದಾದ ಕೂಡಲೇ ಒಳಗಡೆಯಿಂದ ಹೆಂಡತಿ ಹೊರಗೆ ಬಂದ್ಲು. ಏನು, ಯಾರು ಬೇಕಾಗಿತ್ತು? ಇಲ್ಲಿ ಒಬ್ರು ಭಾಗವತ ಪಂಡಿತರು ಅಂತ ಇರಬೇಕು ಅಂತ ಕಾಣುತ್ತೆ, ಅವ್ರನ್ನ ನೋಡ್ಬೇಕಾಗಿತ್ತು. ಅಯ್ಯೋ, ಅವ್ರ ಕತೆ ಏನು ಹೇಳ್ತೀರಿ? ಅವರು ಮನೆ ಬಿಟ್ಟು ಹೊರಟೋದ್ರು. ಹೌದೇ, ಎಲ್ಲೋದ್ರು? ಇಲ್ಲಿ ಹತ್ತಿರದಲ್ಲಿ ಒಂದು ಕಾಡಿದೆ, ಅಲ್ಲೊಂದು ಗುಡಿಸಲ್ ಹಾಕೊಂಡು ಕುಳಿತು ಬಿಟ್ಟಿದ್ದಾರೆ, ವೈರಾಗ್ಯ ಬಂತು ಅಂತ ಹೇಳ್ತಾರೆ ಅಂತ ತನ್ನ ದುಃಖದ ಕಥೆಯನ್ನು ಹೇಳ್ಕೊಂಡ್ಲು ಅವಳು. ರಾಜ ನೇರವಾಗಿ ಆ ಕಾಡಿಗೆ ಹೊರಟ, ಸುತ್ತಾಡಿ ಆ ಗುಡಿಸಲನ್ನು ಹುಡುಕಿದ, ಜೋಪಡಿಯನ್ನು ಹುಡುಕಿದ, ಕುದುರೆಯನ್ನು ದೂರದಲ್ಲಿ ನಿಲ್ಲಿಸಿದ. ನೇರವಾಗಿ ಆ ಭಾಗವತ ಪಂಡಿತನ ಬಳಿಗೆ ಹೋದಿ ನೋಡ್ದ, ಬಾಗಿಲಲ್ಲಿ ಇಣುಕಿ ನೋಡ್ದ. ಭಾಗವತ ಪಂಡಿತ ಕುಳಿತುಕೊಂಡು ಆ ಭಾಗವತವನ್ನು ಓದ್ತಾ ಇದ್ದಾನೆ. ಕಣ್ಣಲ್ಲಿ ಧಾರಾಕಾರವಾಗಿ ನೀರು, ಅದನ್ನ ಅಲ್ಲಲ್ಲೇ ಒರೆಸ್ಕೊಳ್ತಾ ಇದ್ದಾನೆ ಅಥವಾ ಬಾಯಿಗೆ ಬರ್ತಾ ಇದೆ, ಅದನ್ನಲ್ಲಿ ನೆಕ್ಕೊಳ್ತಾ ಇದ್ದಾನೆ. ಆನಂದ ಭರಿತನಾಗಿ ಭಗವಂತನ ಗುಣಗಾನ ಏನೇನಾಗಿ ಇದೆಯೋ ಅದರಲ್ಲಿ ಅದನ್ನೆಲ್ಲ ಓದ್ತಾ ಆನಂದಿಸ್ತಾ ಇದ್ದಾನೆ. ಮಹಾರಾಜ ನೋಡಿದ, ನೇರವಾಗಿ ಅವನು ಬಳಿಗೆ ಹೋದ, ಸಾಷ್ಟಾಂಗ ಪ್ರಣಾಮ ಮಾಡಿದ, ಭಾಗವತನ್ನು ಕೇಳಿದ. ಅಯ್ಯ ಪಂಡಿತ, ಈಗ ನಿನಗೆ ಭಾಗವತ ಬಹಳ ಚೆನ್ನಾಗಿ ಅರ್ಥವಾಗಿದೆ, ದಯವಿಟ್ಟು ನನಗೆ ಹೇಳಬೇಕು, ನಿನ್ನಿಂದ ನಾನು ಅದನ್ನು ಕೇಳಬೇಕು. ಆ ಭಾಗವತ ಪಂಡಿತ ಇವನಿಗೆ ಹೇಳೋದಕ್ಕೆ ಒಪ್ಕೊಂಡ ಅಂತನೋ ಕತೆ, ಅದೆಲ್ಲ ಬೇರೆ ವಿಚಾರ. ರಾಜ ವಾಪಸ್ ಬರ್ತಾನೆ. ಆ ಮನೆಗೆ ಭಾಗವತ ಪಂಡಿತನ ಹೆಂಡತಿ ಮಕ್ಕಳಿಗೆ ಏನೇನು ವ್ಯವಸ್ಥೆ ಬೇಕು ಎಲ್ಲ ಮಾಡಿಬಿಟ್ಟು ಅವಳ ಜೀವನದ ಉದ್ದಕ್ಕೂ ಏನು ಕಷ್ಟ ಬರಬಾರದು ಆ ರೀತಿಯಲ್ಲಿ ನೋಡಿಕೊಂಡ ಅಂತನೋ ಮಾತನ್ನು ಕೂಡ ಹೇಳಬೇಕಾಗಿಲ್ಲ. ಈ ರೀತಿಯಲ್ಲಿ ಭಗವದ್ವಾಣಿಯನ್ನ, ಭಗವದ್ ಭರವಸೆಯನ್ನ ನಾವು ಹೃತ್ಪೂರ್ವಕವಾಗಿ ಸ್ವೀಕರಿಸಿ, ಅನನ್ಯಾಶ್ಚಿಂತೆಯಂತೋ ಮಾಮ್ಯೇ ಜನ ಪರ್ಯುಪಾಸತೆ ಅಂತ ಹೇಳ್ತಕ್ಕಂತ ಮಾತನ್ನ ಅರ್ಥ ಮಾಡಿಕೊಳ್ಳೋದಕ್ಕೆ ಸಾಧ್ಯವಾದಾಗ ನಿಜಕ್ಕೂ ನಮಗೆ ಲಭಿಸಿದೆ ಅಂತ ಅರ್ಥ. ಯಾವುದು ಲಭಿಸಬೇಕೋ ಅದು ಲಭಿಸಿದೆ ಅಂತ ಅರ್ಥ. ಭಗವಂತನನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ, ಭಗವಂತನನ್ನ ನಿಜವಾಗಿ ದರ್ಶನ ಮಾಡಬಹುದು ಅಷ್ಟೇ, ಯಾಕೆ ಆತನೊಡನೆ ಮಾತುಕತೆಯನ್ನು ಆಡಬಹುದು ಅಂದ್ರು. ಭಗವಂತನನ್ನ ದರ್ಶನ ಮಾಡಬಹುದು ಅಂತ ಹೇಳ್ತಕ್ಕಂತಹ ಮಾತನ್ನ ಆಧ್ಯಾತ್ಮಿಕ ಇತಿಹಾಸದಲ್ಲಿ ನಾವು ಕೇಳೋದು ಶ್ರೀರಾಮಕೃಷ್ಣರಲ್ಲೇ. ಅದಕ್ಕಿಂತ ಮೊದಲು ಬಹಳ ಜನ ಹೇಳಿರಬಹುದು, ಏನೋ ನಮ್ಗೆ ಅದು ಕೇಳಲಿಲ್ಲ ಅಥವಾ ಅವರು ಗಟ್ಟಿಯಾಗಿ ಹೇಳಲಿಲ್ಲ. ಆದರೆ ಶ್ರೀರಾಮಕೃಷ್ಣರು ಅದನ್ನು ಗಟ್ಟಿಯಾಗಿಯೂ ಹೇಳ್ತಾರೆ, ಪದೇ ಪದೇ ಹೇಳ್ತಾರೆ. ಆ ನರೇಂದ್ರನಿಗಂತೂ ಯಾವ ರೀತಿಯಲ್ಲಿ ಹೇಳಿದ್ರು, ನಾನು ನೋಡಿದ್ ಮಾತ್ರ ಅಲ್ಲ, ನಿನ್ನನ್ನು ನೋಡೋದಕ್ಕಿಂತ ಸ್ಪಷ್ಟವಾಗಿ ಅವನನ್ನು ನೋಡ್ತಾ ಇದ್ದೇನೆ, ನೀನು ಕೂಡ ನನಗೆ ನೆಲನೋಪಾಧ್ಯಾಯಲ್ಲಿ ಕಾಣ್ತಾ ಇದೀಯಾ ಅಂತ. ಕಣ್ಣೆದರಿಗೆ ಮಾಂಸಲವಾಗಿ ನಿಂತಿರತಕ್ಕಂತಹ ಒಬ್ಬ ಮನುಷ್ಯನನ್ನು ಕೂಡ ಉದ್ದೇಶಿಸಿ ಹೇಳ್ತಾ ಇದ್ದಾರೆ, ಅವನು ಕೂಡ ಒಂದು ನೆರಳು. ಆದರೆ ಅವರು ಯಾವ ಭಗವಂತನನ್ನು ಕಾಣ್ತಾ ಇದ್ದಾರೋ ಅದು ಇವನಿಗಿಂತ ಸ್ಪಷ್ಟ ಅಂತ. ಇದನ್ನೆಲ್ಲ ನಾವು ಎಷ್ಟು ಭಾವಿಸಿ ಅರ್ಥ ಮಾಡಿಕೊಳ್ಬೇಕಾಗುತ್ತೆ. ಮತ್ತು ಆ ದೇವರನ್ನು ಕಾಣಬಹುದು ಅಂತ ಹೇಳಿದ ಮೇಲೆ ಕಾಣದ್ಬೇಡವೆ, ಕಾಣೋದಕ್ಕಾಗಿ ಸಿದ್ಧತೆ ಮಾಡಿಕೊಳ್ಳದ್ಬೇಡವೆ. ಅದಕ್ಕೆ ಶ್ರೀರಾಮಕೃಷ್ಣ ಮುಂದುವರೆದು ಹೇಳ್ತಾರೆ, ಮೊದಲನೆಯ ಹಂತ ಪ್ರವರ್ತಕನದು. ಆತ ಓದುತ್ತಾನೆ ಕೇಳುತ್ತಾನೆ. ಎರಡನೆಯದು ಸಾಧಕನ ಹಂತ, ಆತ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸುತ್ತಾನೆ, ಧ್ಯಾನ ಚಿಂತನೆ ಮಾಡುತ್ತಾನೆ, ನಾಮಗುಣ ಕೀರ್ತನೆ ಮಾಡುತ್ತಾನೆ. ಮೂರನೆಯ ಹಂತ ಸಿದ್ಧನದು, ಭಗವಂತನನ್ನು ತನ್ನ ಆಂತರ್ಯದಲ್ಲಿ ಅರಿತುಕೊಳ್ತಾನೆ, ದರ್ಶನ ಮಾಡಿಕೊಂಡಿರ್ತಾನೆ. ಕೊನೆಯ ಹಂತ ಸಿದ್ಧರ ಸಿದ್ಧನದು, ಆ ಸಿದ್ಧರಿಗೆಲ್ಲ ಇವನು ಸಿದ್ಧ ಅಂದ್ರೆ ತತ್ವತಃ ಪರಮಾತ್ಮನನ್ನು ಅರ್ಥ ಮಾಡಿಕೊಂಡವನು. ಉದಾಹರಣೆಗೆ ಚೈತನ್ಯನದು, ಕೆಲವು ವೇಳೆ ವಾತ್ಸಲ್ಯ ಭಾವದಿಂದ ಇರ್ತಾನೆ, ಇನ್ನು ಕೆಲವು ವೇಳೆ ಮಧುರ ಭಾವದಿಂದ ಇರ್ತಾನೆ. ಚೈತನ್ಯ ಮಹಾಪ್ರಭುವಿನ ಉದಾಹರಣೆ ಕೊಟ್ಟು ಆ ಸಿದ್ಧರ ಸಿದ್ಧ ಯಾವ ಅವಸ್ಥೆಯಲ್ಲಿರ್ತಾನೆ ಅಂತ ಅನ್ನೋದನ್ನು ತಿಳಿಸ್ತಾರೆ. ಸಿದ್ಧನಾಗುವುದು ಒಂದು ವಿಚಾರ, ಸಿದ್ಧರ ಸಿದ್ಧನಾಗತಕ್ಕಂತಹದ್ದು ಇನ್ನೊಂದು ವಿಚಾರ. ಅಂದ್ರೆ ವಿಜ್ಞಾನದ ಸ್ಥಿತಿ ಅದು. ಇಲ್ಲಿ ಕ್ರಮಾಗತವಾದಂತಹ ಒಂದು ರೀತಿಯನ್ನು ನಮ್ಮ ಮುಂದೆ ಇಟ್ಟಿದ್ದಾರೆ. ಮೊದಲನೇ ಹಂತ ಪ್ರವರ್ತಕನದು, ಪ್ರಾರಂಭಾವಸ್ಥೆ. ಯಾರು ಆಧ್ಯಾತ್ಮಿಕ ಪುಸ್ತಕವನ್ನು ಓದ್ತಾರೋ, ಯಾರು ಆಧ್ಯಾತ್ಮಿಕ ವಿಚಾರವನ್ನು ಕೇಳ್ತಾ ಇರ್ತಾರೋ ಅವರದು ಪ್ರಾರಂಭಾವಸ್ಥೆ. ಎರಡನೇ ಅವಸ್ಥೆ ಹೇಳ್ತಾರೆ ಸಾಧಕನ ಹಂತ, ಕೇಳಿದ್ದನ್ನ ಓದಿದ್ದನ್ನ ಸಾಧನೆಗೆ ಇಳಿಸ್ತಕ್ಕಂಥವನು ಅಂತ ಅರ್ಥ. ಮತ್ತೆ ಮತ್ತೆ ಓದ್ತಾ ಇರೋದಕ್ಕೇನಿದೆ, ಆದರೆ ಸಾಧನೆಗೆ ಇಳಿಬೇಕಾದ್ರೆ ಮೊದಲು ಚೆನ್ನಾಗಿ ಓದಬೇಕು. ಲ್ಯಾಬೊರೇಟರಿ ಅಂತ ಒಂದಿದೆ, ಅಂದ್ರೆ ಪ್ರಯೋಗಶಾಲೆ ಅಂತದಕ್ಕೆ ಹೆಸರು. ಅಲ್ಲಿಗೆ ಹೋಗಿ ಪ್ರಯೋಗ ಅಂತ ಏನಾದ್ರೂ ಮಾಡಿ ಅದೇನೇನೋ ಸಂಶೋಧನೆಯನ್ನು ಮಾಡಬೇಕಾದ್ರೆ ಮೊದಲು ಥಿಯರಿ ನಡೀಬೇಕು, ಸಿದ್ಧಾಂತ ಓದಬೇಕು, ಪುಸ್ತಕಗಳನ್ನು ಓದಬೇಕು. ಯಾವ್ದಾವ್ದು ಏನೇನು ಅಂತ ಹೇಳಿದ್ರೆ ವಿವರವನ್ನು ತಿಳಿದುಕೊಳ್ಳಬೇಕು, ಆಮೇಲೆ ಅಲ್ಲಿ ಪ್ರಯೋಗಶಾಲೆಗೆ ಹೋಗಿ ಪ್ರಯೋಗ ಮಾಡಬೇಕು. ಹಾಗೆ ಧ್ಯಾನ ಅಂದ್ರೆ ಏನು, ಜಪ ಅಂದ್ರೆ ಏನು, ಭಗವಂತ ಅಂದ್ರೆ ಯಾರು, ನಾವು ಅಂದ್ರೆ ಯಾರು, ನಮಗೂ ಭಗವಂತನಿಗೂ ಇರತಕ್ಕಂತಹ ಸಂಬಂಧ ಏನು, ನಾವು ಅವನನ್ನು ಸಾಕ್ಷಾತ್ಕಾರಿಸಿಕೊಳ್ಳುವ ಬಗೆ ಹೇಗೆ, ಈ ಎಲ್ಲ ವಿವರವನ್ನ ಶಾಸ್ತ್ರಗಳ ಮೂಲಕ, ಸಾಧಕರ ಅನುಭವ ವಾಕ್ಯಗಳ ಮೂಲಕ ತಿಳಿದುಕೊಳ್ಬೇಕು. ಹೇಗೆ ತಿಳಿದುಕೊಳ್ಬೇಕು ಅಂತ ಹೇಳಿದ್ರೆ, ಸಾಧನೆಗೆ ಕುಳಿತಾಗ ಒಳಗೊಳಗೆ ಹೇಳತಕ್ಕಂಥ ಎಲ್ಲ ಸಮಸ್ಯೆಗಳಿಗೂ ಕೂಡ ಅವನವನು ಅದಾಗಲೇ ಓದಿದಂತಹ ವಿಚಾರಗಳು ಸ್ಫುರಿಸಿ ಆ ಸಮಸ್ಯೆಯನ್ನು ತಾನೇ ಹೋಗಲಾಡಿಸಿಕೊಂಡು ಮುಂದುವರಿಬೇಕು. ಎಷ್ಟೋ ಜನ ಅಡುಗೆ ಮಾಡುವರು, ಹೊಸದಾಗಿ ಅಡುಗೆ ಪುಸ್ತಕ ಎಲ್ಲ ಬಂದಿದೆ, ಈಗ ಪುಸ್ತಕ ಇಟ್ಕೊಂಡು ಇಲ್ಲಿ ಒಗ್ಗರಣೆ ಕೊಡಕ್ಕೆ ಹೋಗ್ತಾರೆ. ಹಾ, ಈಗ ಎಣ್ಣೆ ಕುದಿಸಬೇಕು, ಆಮೇಲೆ ಸಾಸಿವೆ ಹಾಕಬೇಕು, ಉದ್ದಿನಬೇಳೆ ಹಾಕಬೇಕು, ಕಡಲೆಬೇಳೆ ಹಾಕಬೇಕು ಅಂತ ಅದು ಬರೆದಿದೆ. ಒಂದೊಂದನೇ ನೋಡ್ಕೊಂಡು ಬಂದಿಲ್ಲ, ಹಾಕೋ ಹೊತ್ತಿಗೆ ಬಾಕಿ ಒಳಗೆ ಸೀದ ಹೋಗ್ಬಿಟ್ಟಿರುತ್ತದೆ. ಆಪರೇಷನ್ ಥಿಯೇಟರ್ನಲ್ಲಿ ಆಪರೇಷನ್ ಆಗಬೇಕು, ನೀಟಾಗಿ ಎಲ್ಲ ಕತ್ತರಿಸಿದ್ದಾನೆ, ಒಳಗಡೆ ಏನೋ ಒಂದು ಸಂಶಯ ಬಂದ್ಬಿಟ್ಟಿದೆ, ಈ ನಾಡಿ ಎಲ್ಲಿ ಹೋಗುತ್ತೆ, ಆ ನರ ಎಲ್ಲಿ ಬರುತ್ತೆ, ಅದಕ್ಕೆ ಯಾವುದನ್ನು ಜೋಡಿಸ್ಬೇಕು ಅಂತ ಅನ್ನೋದ್ರ ಬಗ್ಗೆ ಒಂದು ಸಂಶಯ. ಆಗ ಪುಸ್ತಕ ನೋಡ್ತಾ ಕೂತಿದ್ರಿ, ಇಲ್ಲಿ ರೋಗಿಯ ಅವಸ್ಥೆ ಏನಾಗಬೇಕು, ಎಲ್ಲ ಅವನ ತಲೆಯೊಳಗು, ಓಹೋ ಇದು ಇದು ಇದು ಇದು ಇದು ಇದು ಇದು ಹೀಗಾದ್ರೆ ಇದು ಹೀಗಾಗುತ್ತೆ ಅಂತ ಹೇಳ್ತಕ್ಕಂತಹದ್ದು ಮಿಂಚಿನೋಪಾದಿಯಲ್ಲಿ ಅವನ ತಲೆಯಲ್ಲಿ ಸ್ಫುರಿಸಬೇಕು. ಅದಕ್ಕೆ ತಕ್ಕಂತಹ ಪ್ರತಿಕ್ರಿಯೆಯನ್ನೆಲ್ಲ ಮಾಡಿಬಿಟ್ಟು ಆ ರೋಗಿಯನ್ನು ಅವನು ಉಳಿಸಬೇಕು. ಹಾಗೇನೇ ನಾವು ಧ್ಯಾನಕ್ಕೆ ಕುಳಿತಾಗ, ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಕುಳಿತಾಗ ಬರತಕ್ಕಂಥ ಎಲ್ಲ ಸಮಸ್ಯೆಗಳಿಗೆ ಉತ್ತರ ನಮಗೆ ಹೊಳೆಯುವಂತೆ ಅಧ್ಯಯನ ನಡೆದಿರಬೇಕು. ಅದಕ್ಕೋಸ್ಕರ ಮೊದಲನೆಯ ಹಂತ ಯಾವುದು, ಓದೋದು ಕೇಳೋದು ಸ್ಪಷ್ಟ ಬಡಿಸ್ಕೊಂಡ್ಬಿಡ್ಬೇಕು, ಆಮೇಲೆ ಸಾಧನೆ ಕುಳಿತುಕೊಂಡ್ಬಿಡ್ಬೇಕು. ಇಂತಹ ಸಾಧಕ ಭಗವಂತನಿಗಾಗಿ ಪ್ರಾರ್ಥನೆ ಸಲ್ಲಿಸ್ತಾನೆ, ಧ್ಯಾನ ಚಿಂತನೆ ಮಾಡ್ತಾನೆ, ನಾಮಗುಣ ಕೀರ್ತನೆ ಮಾಡ್ತಾನಂತೆ ಶ್ರೀರಾಮಕೃಷ್ಣ ಹೇಳ್ತಾರೆ. ಮೂರನೆಯ ಹಂತ ಇದೆ, ಸಾಧಕ ಸಾಧನೆ ಮಾಡ್ತಾ ಮಾಡ್ತಾ ಮಾಡ್ತಾ ನಾಲ್ಕೈದು ವರ್ಷ ನಿರಂತರವಾಗಿ ಸಾಧನೆ ಮಾಡ್ತಾ ಸಿದ್ಧನಾಗಿ ಬಿಡ್ತಾನೆ. ಯಾವ ರೀತಿಯಲ್ಲಿ ಸಾಧನೆ ಮಾಡಬೇಕು ಅಂತ ಅನ್ನೋದನ್ನು ಕೂಡ ಶ್ರೀರಾಮಕೃಷ್ಣ ಹೇಳಿದ್ದಾರೆ. ಒಂದು ಕಡೆ ಅಕ್ಕಸಾಲಿ ಚಿನ್ನವನ್ನ ಕುಲ ಮೇಲೆ ಇಟ್ಟು ಒಂದು ಕಡೆಯಿಂದ ಕೊಳವೆಯಲ್ಲಿ ಊದ್ತಾನಂತೆ, ಇನ್ನೊಂದು ಕಡೆಯಿಂದ ಬೀಸಣಿಗೆ, ಇನ್ನೊಂದು ಕಡೆಯಿಂದ ತಿದಿ, ಮೂರು ಕೂಡ ಗಾಳಿ ಬೀಸುವ ಕೆಲಸವನ್ನೇ ಮಾಡ್ತಾ ಇರ್ತದೆ. ಯಾಕೆ ಅಂತ ಹೇಳಿದ್ರೆ ಆ ಕೆಂಡ ಅಂತ ಹೇಳ್ತಕ್ಕಂಥ ಅದು ಧಗಧಗಿಸಿ ಉರಿತಾ ಇರಬೇಕು. ಯಾಕೆ, ಆ ಚಿನ್ನವನ್ನ ಕರಗಿಸಿ ಒಳಗಡೆ ಇರತಕ್ಕಂತಹ ಚಿನ್ನದ ಒಳಗಡೆ ಇರತಕ್ಕಂತಹ ಕೊಳೆಯನ್ನ ತೆಗೆದು ಅದನ್ನ ಅಪರಂಜಿಯನ್ನಾಗಿಸಬೇಕಾಗಿದೆ. ನೋಡಿ, ಆ ಚಿನ್ನವನ್ನು ಕರಗಿಸುವಷ್ಟು ಬೆಂಕಿ ಬೇಕಾಗಿದೆ, ಅಲ್ಲಿ ಬೆಂಕಿ ಕಾವು ಬೇಕಾಗಿದೆ. ಕಾವು ಯಾವುದೇ ಕೆಲಸಕ್ಕೂ ಕೂಡ ಕಾವು ಬೇಕು, ಬಿಸಿ ಇರಬೇಕು. ಅದಕ್ಕೋಸ್ಕರ ಬ್ರಹ್ಮಚರ್ಯ ಜೀವನ ಅಂತ ಹೇಳಿರೋದು, ಬ್ರಹ್ಮಚರ್ಯದಲ್ಲಿ ಮಾತ್ರ ಕಾವು ಇರೋದು. ಇಲ್ಲಿ ಓದಿಕೊಳ್ಳುವೆ, ಬೀಸಣಿಗೆ, ತಿದಿ ಇವೆಲ್ಲದರ ಮೂಲಕ ಗಾಳಿ ಹಾಕಿ ಬೆಂಕಿಯನ್ನು ಧಗಧಗಿಸಿ ಆ ಚಿನ್ನ ಕರಗುವಂತೆ ಮಾಡಿ ಕೊಳೆ ತೊಲಗುವಂತೆ ಮಾಡಿ ಆ ಶುದ್ಧವಾದ ಚಿನ್ನವನ್ನ ತೆಗೆದು ಬದಿಗಿಟ್ಟು ಅಕ್ಕಸಾಲಿ ಏನ್ ಮಾಡ್ತಾನಂತೆ, ಆರಾಮವಾಗಿ ಹುಕ್ಕಾಸ ಎತ್ತಾ ಇರ್ತಾನಂತೆ. ಆ ಚಿನ್ನ ಕರಗಿ ಕಾಳಿಕೆ ಹೋಗಿ ಅಪರಂಜಿ ಆಗುವವರೆಗೆ ಒಂದು ಕ್ಷಣ ಅವನು ವ್ಯರ್ಥ ಮಾಡಲಿಕ್ಕಿಲ್ಲ. ಆ ರೀತಿಯಲ್ಲಿ ನಾವು ಸಾಧನೆಗೆ ತೊಡಗಬೇಕು. ಶ್ರೀರಾಮಕೃಷ್ಣರು ಬಲರಾಮನ ಉದಾಹರಣೆ ಕೊಟ್ಟು, ಬಲರಾಮನ ತಂದೆಯ ಉದಾಹರಣೆ ಕೊಟ್ಟು ಹೇಳ್ತಾರೆ. ಬಲರಾಮನ ತಂದೆ ಜಪ ಮಾಡ್ತಾ ಇರ್ತಾನೆ ಮನೆ ಬಾಗಿಲಲ್ಲೇ ಕುಳಿತುಕೊಂಡು, ತರಕಾರಿ ಅವಳು ಬಂದ್ರೆ ಕರೆದು ಬಿಟ್ಟು ಹೊಟ್ಟಿನಲ್ಲಿ ಇಳಿಸ್ಕೊಂಡು, ನೋಡು ಈ ಬದನೆಕಾಯಿ ಇದೆಲ್ಲ ದೊಡ್ಡದು ಅದನ್ನ ಹಾಕು, ಈ ಉದ್ದುದ್ದ ಬದನೆಕಾಯಿ ಅದನ್ನ ಹಾಕು, ಆಮೇಲೆ ಓಂ ನಮೋ ನಾರಾಯಣ ಓಂ ನಮೋ ನಾರಾಯಣ ನೋಡು ಆ ಬದನೆಕಾಯಿ ಅಲ್ಲ ಇದು, ಇದು ನಾನು ಹೇಳಿದ್ದು ನಿನಗೆ ಅರ್ಥ ಆಗಲಿಲ್ಲ ಅಂತ. ಈ ರೀತಿಯಲ್ಲಿ ಅವನು ಜಪ ಮಾಡ್ತಾನೆ ಇರ್ತಾನೆ, ಯಾವಾಗಲೂ ಮಾಲೆ ತಿರುಗ್ತಾ ಇರುತ್ತೆ, ಆದರೂ ಅವನಿಗೇನು ಆಗೇ ಇರೋದಿಲ್ಲ. ದಿವಸಕ್ಕೆ 29 ಗಂಟೆ ಅವನು ಜಪ ಮಾಡ್ತಾ ಇದ್ರು ಕೂಡ ಏನು ಆಗಿರುವುದಿಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ ಆ ಬೆಂಕಿ ಇಲ್ಲ, ಚಂಚಲ, ಅಲ್ಲೊಂದಿಷ್ಟು ಗಮನ, ಇಲ್ಲೊಂದಿಷ್ಟು ಗಮನ, ಅದೊಂದಿಷ್ಟು ನೋಡ್ಕೊಂಡು ಬಾ, ಇದೊಂದಿಷ್ಟು ನೋಡ್ಕೊಂಡು ಬಾ, ಆ ಇದ್ರ ಮಧ್ಯೆ ಅವನಿಗೆ ಸಾಕ್ಷಾತ್ಕಾರ ಆಗ್ಬೇಕು. ಇಂಥವನ ಅವಸ್ಥೆ ನೋಡಿ ಭಗವಂತನಿಗೆ ಕನಿಕರ ಹಾಗೆ ಅವನಿಗೆ ಸಾಕ್ಷಾತ್ಕಾರ ಕೊಡಬೇಕಾಗಿದೆ ನಿಜ. ಆದರೆ ಶ್ರೀರಾಮಕೃಷ್ಣ ಹೇಳ್ತಾರೆ ಆ ಸಾಧನೆಯ ತಿಳತಕ್ಕಂಥ ಅದು ತೀವ್ರಗತಿಯಲ್ಲಿ ನಡೆದು 4-6 ವರ್ಷಗಳಲ್ಲಿ ಅವನು ಸಿದ್ಧನಾಗುತ್ತಾನೆ ಅಂತ. ಸಿದ್ಧನಾದವನು ಯಾವ ಥರ ಇರ್ತಾನೆ, ಅವನು ಆಂತರ್ಯದಲ್ಲಿ ಭಗವಂತನನ್ನ ಕಂಡಿರ್ತಾನೆ ಅಂತ, ಭಗವಂತನ ದರ್ಶನ ಮಾಡಿರ್ತಾನೆ ಆಂತರ್ಯದಲ್ಲಿ ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣ. ದೇವಸ್ಥಾನದಲ್ಲಲ್ಲ ಅಥವಾ ಅಲ್ಲಿ ಇಲ್ಲಿ ಅಲ್ಲ, ತನ್ನ ತನ್ನ ಆಂತರ್ಯದಲ್ಲೇ ದೇವರು ಅಲ್ಲೇ ಇದ್ದಾನೆ. ಈಗ ತಾನೇ ಇಂಗ್ಲಿಷ್ ಉಪನ್ಯಾಸ ಕೇಳಿದ್ರಿ, ಅದರೊಳಗೆ ಒಂದು ವಾಕ್ಯ ನೋಡಿರಬಹುದು, ದೇವರನ್ನ ಹುಡುಕಕ್ಕೆ ಹೊರಟವನು ದೇವರೇ ಆಗಿಬಿಟ್ಟ ಅಂತ. ಕೊನೆಗೆ ಆಗೋದು ಹಾಗೇನೆ, ಆನಂದಮಯನಾದಂತಹ ಪುರುಷನನ್ನ ಭಾವಿಸಿ ಭಾವಿಸಿ ಅವನು ಕೂಡ ಆನಂದಮಯ ಪುರುಷ ಆಗಿಬಿಡ್ತಾನೆ. ಕೊನೆಯ ಹಂತ ಒಂದಿದೆ, ಅದೇನು ಅಂತ ಹೇಳಿದ್ರೆ ಈ ಕೇವಲ ಸಾಕ್ಷಾತ್ಕಾರ ಮಾಡಿಕೊಂಡಿದ್ದಾನಲ್ಲ ಅವನಿಗಿಂತಲೂ ಹೆಚ್ಚಿನವನು ಅಂತೆ ಅವನು, ಅವನಿಗಿಂತಲೂ ಹೆಚ್ಚಿನವನಂತವನಪ್ಪ ಅವನು. ದೇವರನ್ನು ಕಂಡ ಮೇಲೆ ಅದಕ್ಕಿಂತ ಹೆಚ್ಚಿನದನ್ನು ಪಡೆಯುವಂತಹದ್ದೇನಿದೆ ಅಂದ್ರೆ ಅವನೇನ್ ಮಾಡ್ತಾನೆ, ಉದಾಹರಣೆಗೆ ಚೈತನ್ಯನ ಉದಾಹರಣೆ ಕೊಟ್ಬಿಟ್ಟು ಹೇಳ್ತಾರೆ, ವಾತ್ಸಲ್ಯ ಭಾವದಿಂದ ಇರ್ತಾನೆ, ಕೆಲವು ವೇಳೆ ಮಧುರ ಭಾವದಿಂದ ಇರ್ತಾನೆ ಅಂತ. ಮಧುರ ಭಾವದಿಂದ ಭಗವಂತನೊಡನೆಗೆ ವ್ಯವಹರಿಸ್ತಾನೆ, ವಾತ್ಸಲ್ಯ ಭಾವದಿಂದ ಭಗವಂತನೊಡನೆ ವ್ಯವಹರಿಸ್ತಾನೆ, ಭಗವಂತನನ್ನ ತಂದೆ ಅಂತ ತಿಳಿದು ಅವನೊಂದಿಗೆ ವ್ಯವಹರಿಸ್ತಾನೆ, ಅಥವಾ ಭಗವಂತನನ್ನೇ ಮಗು ಅಂತ ತಿಳಿದು ಅವನಿಗೆ ಬೇಕು ಬೇಕಾದಂತಹ ಉಪಚಾರಗಳನ್ನೆಲ್ಲ ಮಾಡ್ತಾ ಆಟವಾಡಿಸ್ತಾ ಅವನೊಂದಿಗೆ ಆಟವಾಡುತ್ತಾ ಈ ರೀತಿಯಲ್ಲಿ ಲೀಲೆ ಆಡ್ತಾನೆ ಅಂತ. ಶ್ರೀರಾಮಕೃಷ್ಣ ಇನ್ನೊಬ್ಬಳು ಶಿಷ್ಯೆ ಅಘೋರಮಣಿ ದೇವಿ, ತನ್ನ 30 ವರ್ಷಗಳ ದೀರ್ಘಕಾಲದ ಜಪಧ್ಯಾನಾದಿಗಳ ಮೂಲಕ ಬಾಲಗೋಪಾಲನನ್ನ ಎಷ್ಟರ ಮಟ್ಟಿಗೆ ಸಾಕ್ಷಾತ್ಕರಿಸಿಕೊಂಡಿದ್ದಲ್ಲೋ ಅಂತ ಹೇಳಿದ್ರೆ, ಆ ಬಾಲಗೋಪಾಲ ಜೀವಂತವಾಗಿ ಮಾಂಸಲವಾಗಿ ಈ ಒಂದು ಸ್ಥೂಲ ಶರೀರದಿಂದಲೇನೇನೆ ಅವಳಿಗೆ ಸಾಕ್ಷಾತ್ಕಾರ ಕೊಟ್ಟದ್ದಲ್ಲದೆ 2 ತಿಂಗಳ ಕಾಲ ಅವಳೊಂದಿಗೆ ಆಟವಾಡಿದ, ಅವಳು ಕೂಡ ಅವನಿಗೆ ಉಣಬಡಿಸಿದ್ಲು, ನಿದ್ರೆ ಮಾಡಿಸಿದ್ಲು, ಎದೇಟು ಕೊಟ್ಲು ಹಠ ಮಾಡಿದಾಗ ಇತ್ಯಾದಿ ಅದ್ಭುತವಾದಂತಹ ಲೀಲೆಯ ವರ್ಣನೆ ಇದೆ ಯುಗಾವತಾರ ಶ್ರೀರಾಮಕೃಷ್ಣ 4ನೇ ಸಂಪುಟ, ಇನ್ನೊಂದು ತಿಂಗಳೊಳಗೆ ಬರುತ್ತೆ ಅದು, ಅದರಲ್ಲಿ ಆ ಕತೆ ಬರುತ್ತೆ. ಅದನ್ನು ಓದಿದಾಗ ಗೊತ್ತಾಗುತ್ತೆ, ಸಾಕ್ಷಾತ್ಕಾರವಾದಾಗ, ಸಾಕ್ಷಾತ್ಕಾರವೂ ಕೂಡ ಗಳಿತವಾದಾಗ, ಮಾಡಿಕೊಂಡಂತಹ ಸಾಕ್ಷಾತ್ಕಾರವು ಗಳಿತವಾಗಬೇಕು. ಅದ್ವೈತ ವೇದಾಂತದಲ್ಲೂ ಕೂಡ ಅಷ್ಟೇನೆ, ಸಮಾಧಿ ಸ್ಥಿತಿ ಅಂತ ಹೇಳ್ತಕ್ಕ, ನಿರ್ವಿಕಲ್ಪ ಸಮಾಧಿ ಸ್ಥಿತಿ ಅಂತ ಹೇಳ್ತಕ್ಕಂಥದ್ದು, ಒಮ್ಮೆ ಬಂದು ಕೆಳಗೆ ಇಳಿದ್ರೆ ಏನೋ ಒಂದು ದರ್ಶನವಾಯಿತು ಅಷ್ಟೇನೆ, ಆದರೆ ಮತ್ತೆ ಮತ್ತೆ ಆ ಒಂದು ಅನುಭವವಾಗ್ತಾ ಇರಬೇಕು. ಆ ಒಂದು ಆ ಅದ್ವೈತ ಸ್ಥಿತಿಯಲ್ಲಿ ಅವನು ನೆಲೆಗೊಳ್ಳಬೇಕು, ಆ ನೆಲೆಗೊಳ್ಳದಾಗ ಅವನು ಸಿದ್ಧರ ಸಿದ್ಧನಾಗ್ತಾನೆ. ಭಗವದ್ಭಾವ ಅಂತ ಹೇಳ್ತಕ್ಕಂಥದ್ದು ಒಳಗು ಹೊರಗು ಓತಪ್ರೋತವಾಗಿರಬೇಕು, ಅವನು ಹೊರಗಡೆಯೂ ಕೂಡ ಅದೇ ಭಗವಂತನನ್ನೇ ಕಾಣಬೇಕು. ಒಬ್ಬ ಮನುಷ್ಯನೊಡನೆ ಮಾತನಾಡ್ತಾ ಇದ್ರೆ ಅವನು ಸಾಕ್ಷಾತ್ ಪರಮಾತ್ಮನೊಡನೆ ಮಾತನಾಡ್ತಾ ಇದ್ದೇನೆ ತಾನು ಅಂತ ಹೇಳ್ತಕ್ಕಂಥ ಅನುಭವ ಅವನಿಗಾಗಬೇಕು. ಈ ರೀತಿಯ ಒಂದು ವರ್ಣನೆಯನ್ನು ಕೊಡ್ತಾರೆ ಶ್ರೀರಾಮಕೃಷ್ಣರು. ಇಂಥವನು ಸಿದ್ಧರ ಸಿದ್ಧ, ಸಿದ್ಧರಿಗೂ ಸಿದ್ಧ. ಈಗ ಮಾಸ್ಟರ್ ಮಾಷೆಯ ಬರೀತಾ ಇದ್ದಾನೆ, ಮಾಸ್ಟರ್, ರಾಖಾಲ, ಯೋಗಿನ್, ಲಾಟು ಮೊದಲಾದ ಭಕ್ತರು ಈ ದೇವದುರ್ಲಭ ವಿಷಯಗಳನ್ನೆಲ್ಲ ಮಂತ್ರಮುಗ್ಧರಾಗಿ ಕೇಳ್ತಾ ಇದ್ದಾರೆ ಅಂತ. ಈಗ ಮುಖ್ಯೋಪಾಧ್ಯಾಯ ಹಾಗೂ ಆತನ ಸ್ನೇಹಿತ ಪರಮಹಂಸರಿಂದ ಬೀಳ್ಕೊಡ್ತಾ ಇದ್ದಾರೆ. ಅವರು ಪರಮಹಂಸರಿಗೆ ಪ್ರಣಾಮ ಮಾಡಿ ಎದ್ದು ನಿಂತರು. ಅವರಿಗೆ ಸನ್ಮಾನ ತೋರಿಸುವುದಕ್ಕೋಸ್ಕರ, ಅಂದ್ರೆ ಆ ಮುಖ್ಯೋಪಾಧ್ಯಾಯ ಮತ್ತು ಅವನ ಸ್ನೇಹಿತ ಅವರಿಬ್ಬರಿಗೂ ಸನ್ಮಾನ ತೋರಿಸುವುದಕ್ಕೋಸ್ಕರ ಪರಮಹಂಸರು ಎದ್ದು ನಿಂತುಕೊಳ್ತಾ ಇದ್ದಾರೆ ಅಂತ ಮಾಸ್ಟರ್ ಮಹಾಶಯ ಬರೀತಾನೆ. ಆಗ ಮುಖ್ಯೋಪಾಧ್ಯಾಯ ನಗ್ತಾ ನಗ್ತಾ ಹೇಳ್ತಾನೆ, ನೀವೇ ಹೇಳದೆ ಶ್ರೀರಾಮಕೃಷ್ಣ ಹೇಳ್ತಾರೆ, ಅದರಲ್ಲಿ ತಪ್ಪೇನಿದೆ? ನೀರು ಸ್ಥಿರವಾಗಿ ನಿಂತಿದ್ರೂ ನೀರೇ, ಅಲ್ಲೋಲು ಕಲ್ಲೋಲವಾಗ್ತಾ ಇದ್ರು ನೀರೇ, ನಾನು ಗಾಳಿಗೆ ಸಿಕ್ಕಿದ ಎಂಜಲಲ್ಲಿಯೇ ಹಾಗೆ, ಗಾಳಿ ಅದನ್ನ ಇಷ್ಟ ಬಂದ ಕಡೆಗೆ ಹೊತ್ಕೊಂಡು ಹೋಗಿಬಿಡುತ್ತೆ, ನಾನು ಯಂತ್ರ, ಆಕೆ ಯಂತ್ರಿ. ಯಾವ ಶ್ರೀರಾಮಕೃಷ್ಣದನ್ನ ಇವತ್ತು ಅವತಾರ ಶ್ರೇಷ್ಠ ಅಂತ ಲೋಕವೇ ಗುರುತಿಸುವಂತಹ ಸ್ಥಿತಿಗೆ ಬಂದಿದೆಯೋ ಅಂತಹ ಅವತಾರ ಶ್ರೇಷ್ಠ ಸಾಕ್ಷಾತ್ ಪರಮಾತ್ಮ, ಆ ರೀತಿಯಲ್ಲಿ ನಾನು ವಿನಯದಿಂದ ಇದ್ದೇನೆ. ಅಷ್ಟೇ ಅಲ್ಲ, ನಾನು ಯಂತ್ರ, ಆಕೆ ಯಂತ್ರಿ, ಜಗನ್ಮಾತ ನನ್ನನ್ನು ಯಾವ ರೀತಿಯಲ್ಲಿ ಕುಣಿಸ್ತಾಳೋ ಆ ರೀತಿಯಲ್ಲಿ ಕುಣ್ಕೊಂಡು ಇದ್ದೇನೆ ನಾನು ಅಂತ. ಇದಕ್ಕಿಂತ ಹೆಚ್ಚಿನ ವಿನಯವನ್ನು ನಾವು ಎಲ್ಲಿ ಕಾಣೋದಕ್ಕೆ ಸಾಧ್ಯ? ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತಕ್ಕಂತಹ ಮಾತಿದೆ. ಅಂದ್ರೆ ವಿದ್ಯಾವಂತರೆಲ್ಲ ವಿನಯವಾಗಿರ್ತಾರೆ ಅಂತ ನಾವು ಬಾಯಿ ಬಾಯಿ ಬಿಟ್ಕೊಂಡು ನೋಡಬೇಕು, ಆದ್ರೆ ಅವರು ಮಾತ್ರ ನಮ್ಮ ಬಾಯಿ ಮೇಲೆ ಹೊಡಿಬೇಕು. ಆ ವಿದ್ಯಾ ಅಲ್ಲ, ಡಿಗ್ರಿ ಅಲ್ಲ. ವಿದ್ಯಾವಂತರಾಗುವುದು ಅಂತಂದ್ರೆ ಡಿಗ್ರಿ ಸಂಪಾದಿಸಿತು ಅಂತ ಅರ್ಥ ಅಲ್ಲ, ನಿಜವಾದ ಅರ್ಥದಲ್ಲಿ ವಿದ್ಯಾವಂತರಾಗುವುದು ಅಂತ. ಅದಕ್ಕೆ ಈಗ ನಾನು ಆ ವಿದ್ಯಾ ದದಾತಿ ವಿನಯಂ ಅಂತ ಹೇಳ್ತಕ್ಕಂಥ ಮಾತನ್ನ ಸ್ವಲ್ಪ ಬದಲಾಯಿಸಬೇಕು ಅಂತ ಇವತ್ತು ಬೆಳಿಗ್ಗೆ ತಾನೇ ಆಲೋಚನೆ ಮಾಡ್ತಾ ಇದ್ದೆ. ವಿವೇಕ ಅಂತ ಹೇಳ್ತಕ್ಕಂತಹದ್ದು ಮಾತ್ರವೇ ವಿನಯವನ್ನ ಕೊಡುತ್ತೆ. ವಿದ್ಯೆ, ಇವತ್ತಿನ ವಿದ್ಯೆ ಇದು ಎಂಥ ವಿದ್ಯೆ ಅಂತನ್ನೋದನ್ನು ನಾವು ನೋಡ್ತಾ ಇದ್ದೇವೆ. ಆದ್ರಿಂದ ಇದು ವಿನಯವನ್ನು ತಂದುಕೊಡ್ತಾ ಇಲ್ಲ. ಆದ್ರಿಂದ ವಿವೇಕ ಅಂತ ಹೇಳ್ತಕ್ಕಂತಹದ್ದು ಬೆಳಿಬೇಕು, ಆಗ ಮನುಷ್ಯ ವಿನಯವಂತನಾಗುವುದಕ್ಕೆ ಸಾಧ್ಯವಾಗುತ್ತೆ. ಆ ಭಗವದ್ಭಾವದಿಂದ ಕೂಡಿದಂತಹ ವಿನಯ, ಶ್ರೀರಾಮಕೃಷ್ಣರು ಆ ಭಗವದ್ಭಾವದಿಂದ ಕೂಡಿರೋದ್ರಿಂದ ಪ್ರತಿಯೊಬ್ಬರಲ್ಲೂ ಕೂಡ ಅದೇ ಭಗವಂತನನ್ನು ಕಾಣೋದ್ರಿಂದ ಪ್ರತಿಯೊಬ್ಬರಿಗೂ ಕೂಡ ಸಮಾನವಾದ ಗೌರವವನ್ನು ಕೊಡ್ತಾ ಇದ್ದಾರೆ. ಆದ್ರಿಂದ ಅವರು ಎದ್ದಾಗ, ಆ ಮುಖ್ಯೋಪಾಧ್ಯಾಯ ಇದ್ದಾಗ ಇವರು ಕೂಡ ಎದ್ದು ಸಮ್ಮಾನವನ್ನು ಸೂಚಿಸ್ತಾ ಇದ್ದಾರೆ. ಮುಖ್ಯೋಪಾಧ್ಯಾಯ ಮತ್ತು ಆತನ ಸ್ನೇಹಿತ ಕೊಠಡಿಯಿಂದ ಹೊರಟರು. ಮಾಸ್ಟರ್ ಈಗ ಭಾವಿಸ್ತಾ ಇದ್ದಾನೆ, ವೇದಾಂತದ ದೃಷ್ಟಿಯಿಂದ ಎಲ್ಲಾ ಸ್ವಪ್ನವಿದ್ದ ಹಾಗೆ. ಹಾಗಾದ್ರೆ ಜೀವ, ಜಗತ್ತು, ನಾನು ಎಲ್ಲ ಮಿಥ್ಯೆಯೇ ಅಂತ ಹೀಗೆ ಸುಮ್ಮನೆ ಭಾವಿಸ್ತಾ ಇದ್ದಂತೆ. ಅದೊಂದು ಭಾವನೆ, ಆಲೋಚನೆ ಅವನ ಮನಸ್ಸಲ್ಲಿ ಬಂತಂತೆ, ಅಷ್ಟೇ ಬರೆದಿಟ್ಕೊಂಡ. ಈಗ ಮಾಸ್ಟರ್ ಅಲ್ಪ ಸ್ವಲ್ಪ ವೇದಾಂತ ಓದಿದ್ದಾನೆ, ಮತ್ತೆ ವೇದಾಂತದ ಅಸ್ಫುಟ ಪ್ರತಿಧ್ವನಿ ಅಂತಿರತಕ್ಕಂಥ ಕ್ಯಾಂಟ್, ಹೇಗಲ್ ಮೊದಲಾದ ಜರ್ಮನ್ ತತ್ವಶಾಸ್ತ್ರಜ್ಞರ ವಿಚಾರ ಗ್ರಂಥಗಳನ್ನು ಕೂಡ ಓದಿಕೊಂಡಿದ್ದಾನೆ. ಆದರೆ ಪರಮಹಂಸರು ಸಾಮಾನ್ಯ ಮನುಷ್ಯರ ಹಾಗೆ ವಿಚಾರದಲ್ಲಿ ತೊಡಗಲಿಲ್ಲ. ಜಗನ್ಮಾತೆ ಅವರಿಗೆ ಸಕಲ ದರ್ಶನಗಳ ಸಾರವನ್ನ ತಿಳಿಸಿಕೊಟ್ಟು ಬಿಟ್ಟಿದ್ದಾಳೆ. ಮಾಸ್ಟರ್ ಇದರ ಸಂಬಂಧವಾಗಿಯೇ ಭಾವಿಸ್ತಾ ಇದ್ದಾನೆ. ಸ್ವಲ್ಪ ಹೊತ್ತಾದ ಮೇಲೆ ಪರಮಹಂಸರು ಮಾಸ್ಟರೊಡನೆ ತಮ್ಮ ಕೊಠಡಿಯ ಪಶ್ಚಿಮದಲ್ಲಿರುವ ಅರ್ಧಚಂದ್ರಾಕಾರ ವರಾಂಡದಲ್ಲಿ ಮಾತುಕತೆ ಆಡ್ತಾ ಇದ್ದಾರೆ. ಅಲ್ಲಿ ಇನ್ನು ಬೇರೆ ಯಾರೂ ಇಲ್ಲ. ಚಳಿಗಾಲದ ಅಪರಾಹ್ನ, ಸೂರ್ಯ ಇನ್ನೂ ಮುಳುಗಿಲ್ಲ. ಮಾಸ್ಟರ್ ಹೇಳ್ತಾ ಇದ್ದಾನೆ, ಈ ಜಗತ್ತು ಮಿಥ್ಯೆಯಾದದ್ದೇ. ಶ್ರೀರಾಮಕೃಷ್ಣ ಹೇಳ್ತಾರೆ, ಯಾಕೆ ಮಿಥ್ಯೆಯಾದೀತು? ಈ ಪ್ರಶ್ನೆಯೆಲ್ಲ ವಿಚಾರಕ್ಕೆ ಸಂಬಂಧಪಟ್ಟದ್ದು. ಮೊದಲು ನೇತಿ ನೇತಿ ಅಂತ ವಿಚಾರದಲ್ಲಿ ತೊಡಗಿದಾಗ ಭಗವಂತ ಜೀವವಲ್ಲ, ಜಗತ್ತಲ್ಲ, ಚತುರ್ವಿಂಶತಿ ತತ್ವ ಅಲ್ಲ ಅಂತ ಅನ್ನೋದಾಗಿ ತೋರಿ ಬರುತ್ತೆ. ಎಲ್ಲವೂ ಸ್ವಪ್ನವಿದ್ದ ಹಾಗೆ ಕಾಣುತ್ತೆ. ಬಳಿಕ ಅನುಲೋಮ ಹೋಗಿ ವಿಲೋಮ, ಆಗ ಭಗವಂತನೇ ಜೀವ ಜಗತ್ತು ಆಗಿ ಇದ್ದಾನೆ ಅಂತನ್ನುವ ಬೋಧೆ ಉಂಟಾಗುತ್ತೆ. ನೀನು ಮೆಟ್ಟಿಲು ಸಾಲು ಹತ್ತಿ ಮಾಳಿಗೆಗೆ ಹೋಗುತ್ತಿದ್ದೀಯೇ ಅಂತ ಇಟ್ಕೋ. ಆದರೆ ಎಲ್ಲಿಯವರೆಗೆ ಮಾಳಿಗೆಯ ಅರಿವು ನಿನಗಿರುತ್ತೋ ಅಲ್ಲಿಯವರೆಗೆ ಮೆಟ್ಟಿಲ ಸಾಲಿನ ಅರಿವು ಕೂಡ ನಿನಗಿರುತ್ತೆ. ಯಾರಿಗೆ ಎತ್ತರದ ಜ್ಞಾನವಿದೆಯೋ ಅವನಿಗೆ ತಗ್ಗಿನ ಜ್ಞಾನವೂ ಕೂಡ ಇರುತ್ತೆ. ಆದರೆ ಮಾಳಿಗೆಯನ್ನು ಹತ್ತಿ ನೋಡಿದಾಗ ನಿನ್ನ ಅನುಭವಕ್ಕೆ ಬರುತ್ತೆ, ಯಾವ ವಸ್ತುಗಳಿಂದ ಅಂದ್ರೆ ಇಟ್ಟಿಗೆ, ಸುಣ್ಣ, ಸುರುಕಿ ಇವುಗಳಿಂದ ಮಾಳಿಗೆ ನಿರ್ಮಿತವಾಗಿದೆಯೋ ಅದೇ ವಸ್ತುಗಳಿಂದ ಮೆಟ್ಟಿಲು ಸಾಲು ನಿರ್ಮಿತವಾಗಿದೆ ಅಂತ. ನಾನಾಗಲೇ ಬೇಲದ ಹಣ್ಣಿನ ಉದಾಹರಣೆ ಕೊಟ್ಟಿದ್ದೇನೆ. ಯಾರು ಅಚಲನೋ ಆತ ಚಲನೂ ಹೌದು. ಇದೆಲ್ಲ ಶ್ರೀರಾಮಕೃಷ್ಣ ಹೇಳ್ತಕ್ಕಂಥ ಮಾತು. ನಾನಾಗಲೇ ಬೇಲದ ಹಣ್ಣಿನ ಉದಾಹರಣೆ ಕೊಟ್ಟಿದ್ದೇನೆ. ಬೇಲದ ಹಣ್ಣು ಅಂತಂದ್ರೆ ಏನು? ಅದರ ತಿರುಳು ಮಾತ್ರ ಅಲ್ಲ, ಬೀಜ, ಸಿಪ್ಪೆ, ನಾರು ಇವೆಲ್ಲ ಸೇರಿ ಬೇಲದ ಹಣ್ಣು. ಹಾಗೆ ಈ ಜೀವ ಜಗತ್ತು ಚತುರ್ವಿಂಶತಿ ತತ್ವ ಆಮೇಲೆ ಪರಮಾತ್ಮ ಅಂತ ಹೇಳ್ತಕ್ಕಂಥವನು ಏನಿದಾನೋ ಅವನು, ಇವೆಲ್ಲ ಸೇರಿ ಪರಮಾತ್ಮ. ಯಾರು ಅಚಲನೋ ಆತ ಚಲನೂ ಹೌದು. ಸರ್ಪ ಸುಮ್ಮನೆ ಸುತ್ತಕೊಂಡಿದ್ರು ಕೂಡ ಸರ್ಪ, ಅದು ಚಲಿಸ್ತಾ ಇದ್ರು ಕೂಡ ಸ್ವಲ್ಪ. ಹಾಗೇನೇ ಪರಬ್ರಹ್ಮ ನಿಶ್ಚಲನಾಗಿದ್ರು ಕೂಡ ಪರಬ್ರಹ್ಮ, ಅವನೇ ಸೃಷ್ಟಿಸ್ಥಿತಿ ಪ್ರಳಯ ಕಾರ್ಯದಲ್ಲಿ ತೊಡಗಿದ್ದಾಗಲೂ ಕೂಡ ಅದೇ ಪರಬ್ರಹ್ಮ ಅನ್ನೋದನ್ನೆಲ್ಲ ಈ ಹಿಂದೆಯೇ ಶ್ರೀರಾಮಕೃಷ್ಣ ವಿವರಿಸಿದ್ದಾರೆ. ಈಗ ಇನ್ನೊಂದು ಮಾತ್ರ ಹೇಳ್ತಾ ಇದ್ದಾರೆ, ಅಹಂ ಅಂತ ಹೇಳ್ತಕ್ಕಂಥದ್ದು ಹೋಗ್ತಕ್ಕದ್ದಲ್ಲ, ನಾನು ದೇಹ ಅಂತನೋ ಜ್ಞಾನ ಇರುವವರೆಗೆ ಜೀವ ಜಗತ್ತು ಇದ್ದೇ ಇರುತ್ತೆ. ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಂಡ್ರೆ ಕಂಡು ಬರುತ್ತೆ ಆತನೇ ಜೀವ ಜಗತ್ತು ಆಗಿರೋದಾಗಿ. ಕೇವಲ ವಿಚಾರದಿಂದ ಈ ಅನುಭವವನ್ನ ಪಡೆಯೋದಕ್ಕಾಗೋದಿಲ್ಲ ಅಂತ. ಕೇವಲ ವಿಚಾರದಿಂದ ಒಂದಷ್ಟು ತಿಳಿದುಕೊಳ್ಬಹುದು, ಆದರೆ ಅನುಭವಕ್ಕೆ ತಂದುಕೊಳ್ಬೇಕಾದ್ರೆ ಅದು ಸಾಧನೆಯಲ್ಲಿ ತೊಡಗಬೇಕು ಅಂತ. ಬಳಿಕ ಇನ್ನೊಂದು ಮಾತನ್ನು ಹೇಳ್ತಾರೆ, ಶಿವನಿಗೆ ಎರಡು ಅವಸ್ಥೆ. ಯಾವಾಗ ಸಮಾಧಿಸ್ಥನಾಗಿರ್ತಾನೋ ಆತ, ಅಂದ್ರೆ ಮಹಾಯೋಗದಲ್ಲಿರ್ತಾನೋ, ಆಗ ಆತ ಆತ್ಮಾರಾಮ. ಆತ್ಮಾರಾಮ ಮತ್ತೆ ಯಾವಾಗ ಆ ಅವಸ್ಥೆಯಿಂದ ಕೆಳಕ್ಕೆ ಇಳಿದು ಬರ್ತಾನೋ ಆಗ ಆತನಲ್ಲಿ ಸ್ವಲ್ಪ ಅಹಂ ಇರುತ್ತೆ. ಬಳಿಕ ಆತ ರಾಮ ರಾಮ ರಾಮ ಅಂತ ಹೇಳ್ತಾ ನರ್ತಿಸ್ತಾನೆ ಅಂತನೋ ಮಾತನ್ನು ಹೇಳ್ತಾ ಇದ್ದಾರೆ ಶ್ರೀರಾಮಕೃಷ್ಣ. ಶಿವನ ಉದಾಹರಣೆ ಕೊಟ್ಟು, ಶಿವ ಧ್ಯಾನ ಮಗ್ನನಾಗಿದ್ದಾಗ ಆತ್ಮಾರಾಮ, ಧ್ಯಾನದಿಂದ ಕೆಳಗೆ ಬಂದಾಗ ರಾಮ ರಾಮ. ಆತ್ಮಾರಾಮ ಅಂತ ಹೇಳಿದ್ರೆ ಆನಂದಮಯನಾದ ರಾಮನೊಂದಿಗೆ ಐಕ್ಯಗೊಂಡು ತಾದಾತ್ಮ್ಯಗೊಂಡು ಆನಂದ ತೊಂದಿಲನಾಗಿ ಇರತಕ್ಕಂಥದ್ದು. ಮಾತಿಲ್ಲ, ಕಥೆಯಿಲ್ಲ, ಬರೀ ಅನುಭವ. ಅಲ್ಲಿಂದ ಕೆಳಕ್ಕೆ ಬಂದಾಗ ಅದೇ ಆತ್ಮ ಆರಾಮ. ಇಲ್ಲಿ ರಾಮನಾಗಿ ಅನುಭವಕ್ಕೆ ಬರ್ತಾನೆ, ಅವನೊಂದಿಗೆ ಸರಸ. ಶ್ರೀರಾಮಕೃಷ್ಣ ಹೇಳ್ತಾರೆ ಆತ ರಾಮ ರಾಮ ಅಂತ ಹೇಳ್ತಾ ನರ್ತಿಸ್ತಾನೆ. ಭಜು ಮನ ರಾಮ ರಾಮ ಸುಂದರ ಶ್ಯಾಮಲ ರೂಪ ಮನೋಹರ ಗುಣಧಾಮ ಸಕಲ ರಿಪು ನಾಶನ ಧನುರ್ಧಾರಿ ನಾರಾಯಣ ಯೋಗಿ ಭೋಲ ನೃತ್ಯ ಕರೆ ಗಹೇ ರಾಮ ರಾಮ ರಾಮ. ಯೋಗಿಯಾದಂತಹ ಭೋಲ, ಭೋಲ ಅಂತಂದ್ರೆ ಶಿವ, ಅವನಿಗೆ ಭೋಲಾನಾಥ ಭೋಲಾನಾಥ ಅಂತ ಹೆಸರು. ಯೋಗಿ ಭೋಲಾನಾಥ ನೃತ್ಯ ಕರೆ, ಅವನು ನೃತ್ಯವನ್ನು ಮಾಡ್ತಾನೆ, ನೃತ್ಯವನ್ನು ಮಾಡ್ತಾನೆ, ಜೊತೆಯಲ್ಲಿ ಹಾಡ್ತಾನೆ, ಗಾಹೇ ಹಾಡ್ತಾನೆ ರಾಮ ರಾಮ ರಾಮ್ ಹೇಳಿ. ಭಜು ಮಾನ ರಾಮ ರಾಮ ಭಜು ಮಾನ ರಾಮ ರಾಮ ಸುಂದರ ಶ್ಯಾಮಲ ರೂಪ ಸುಂದರ ಶ್ಯಾಮಲ ರೂಪ ಮನೋಹರ ಗುಣ ಧಾಮ ಮನೋಹಾರ ಗುಣಧಾಮ. ಭಜು ಮಾನ ರಾಮ ರಾಮ ಭಜು ಮಾನ ರಾಮ ರಾಮ ಸಕಲ ರಿಪುನಾಶನ ಸಕಲ ರಿಪುನಾಶನ ಧನುರ್ಧಾರಿ ನಾರಾಯಣ ಸಕಲ ರಿಪುನಾಶನ ಧನುರ್ಧಾರಿ ನಾರಾಯಣ ಯೋಗಿ ಭೋಲಾ ನೃತ್ಯ ಕರಿ ಯೋಗಿ ಭೋಲಾ ನೃತ್ಯ ಕರಿ ಗಹಿ ರಾಮ ರಾಮ ರಾಮ ಗಹಿ ರಾಮ ರಾಮ ರಾಮ ಗಹಿ ರಾಮ ರಾಮ ಗಾಹಿ ರಾಮ ರಾಮ ರಾಮ ಗಾಹಿ ರಾಮ ರಾಮ ರಾಮ ಭಜು ಮಾನ ರಾಮ ರಾಮ ಭಜು ಮಾನ ರಾಮ ರಾಮ ಸುಂದರ ಶ್ಯಾಮಲ ರೂಪ ಸುಂದರ ಶ್ಯಾಮಲ ರೂಪ ಮನೋಹರ ಗುಣದಾಮ ಮನೋಹರ ಗುಣಧಾಮ ಸಕಲ ರಿಪುನಾಶನ ಸಕಲ ರಿಪುನಾಶನ ಧನುರ್ಧಾರಿ ನಾರಾಯಣ ಸಕಲ ರಿಪುನಾಶನ ಧನುರ್ಧಾರಿ ನಾರಾಯಣ ಯೋಗಿ ಬೋಲಾ ನೃತ್ಯ ಕರಿ ಯೋಗಿ ಬೋಲಾ ನೃತ್ಯ ಕರಿ ಗಹಿ ರಾಮ ರಾಮ ರಾಮ ಗಹಿ ರಾಮ ರಾಮ ರಾಮ ರಾಮ ಗಾಯೇ ರಾಮ ರಾಮ ರಾಮ ಅಂತ ಹೇಳ್ತಾ ನರ್ತಿಸ್ತಾನೆ ಆತ ಶಿವ. ಆನಂದದ ಸಂಕೇತ ಅದು. ಮಕ್ಕಳು ಕೂಡ ಅಷ್ಟೇ, ಖುಷಿಯಾಯಿತು ಅಂತ ಹೇಳಿದ್ರೆ ಕುಣಿದಾಡ್ಬಿಡುತ್ತವೆ. ನಮಗೂ ಕುಣಿದಾಡ್ಬೇಕು ಅಂತ ಮನಸ್ಸಿದೆ ನಾಚಿಕೆ. ಆದರೆ ನಿಜವಾದ ಆನಂದ ಅಂತ ಹೇಳ್ತಕ್ಕಂಥದ್ದು ಬಂದು ಮತ್ತೇರಿದಾಗ ನಾಚಿಕೆಯಲ್ಲಿರುತ್ತೆ, ಆಗ ಕುಣಿದಾಡೋದು ಅಂತ. ಸಾಕ್ಷಾ ಶಿವನು ಕೂಡ ನರ್ತನ, ಈ ಕಡೆ ಕೃಷ್ಣ ಅವನು ನರ್ತನ, ಇಲ್ಲಿ ಶ್ರೀರಾಮಕೃಷ್ಣರು ಕೂಡ ನರ್ತನ. ಮಾಸ್ಟರ್ ಮಹಾಶಯ ಮುಂದುವರಿಸ್ತಾನೆ, ಪರಮಹಂಸರು ಶಿವನ ಅವಸ್ಥೆಯನ್ನು ವರ್ಣನೆ ಮಾಡಿ ತಮ್ಮ ಅವಸ್ಥೆ ಸೂಚಿಸಿ ಹೇಳಿದ್ರೇನು? ಇದು ವಿವರಿಸಲಿಕ್ಕೆ ಯೋಗ್ಯವಾದಂತಹ ವಾಕ್ಯ ಅಲ್ಲ, ಅನುಭವಿಸಲಿಕ್ಕೆ, ಭಾವಿಸಲಿಕ್ಕೆ, ಅನುಭವಿಸಲಿಕ್ಕೆ ಯೋಗ್ಯವಾದಂತಹ ಮಾತುಗಳನ್ನ ಅಲ್ಲಲ್ಲಿ ಅಲ್ಲಲ್ಲಿ ಮಾಸ್ಟರ್ ಮಹಾಶಯ ಬರೆದಿಟ್ಟಿದ್ದಾನೆ. ಸುಮ್ಮನೆ ಅನುಭವಿಸಬೇಕು. ಮುಚ್ಚಂಜೆಯಾಗಿದೆ, ಪರಮಹಂಸರು ಜಗನ್ಮಾತೆಯ ನಾಮೋಚ್ಚಾರಣೆ ಮಾಡ್ತಾ ಆಕೆಯ ಮೇಲೆ ಧ್ಯಾನ ಮಾಡ್ತಾ ಇದ್ದಾರೆ. ಭಕ್ತರು ನಿರ್ಜನ ಪ್ರದೇಶಗಳಿಗೆ ಹೋಗಿ ತಮ್ಮ ತಮ್ಮ ಆದರ್ಶ ಧ್ಯೇಯಗಳ ಮೇಲೆ ಧ್ಯಾನ ಮಾಡ್ತಾ ಇದ್ದಾರೆ. ಈಗ ಭಗವತಿ ಕಾಳಿ ದೇವಾಲಯದಲ್ಲಿ, ರಾಧಾಕಾಂತ ದೇವಾಲಯದಲ್ಲಿ, 12 ಶಿವ ದೇವಾಲಯಗಳಲ್ಲಿ ಸಾಯಂ ಮಂಗಳಾರತಿ ಆರಂಭವಾಯಿತು. ಇಂದು ಕೃಷ್ಣ ಪಕ್ಷದ ದ್ವಿತೀಯ ತಿಥಿ, ಸೂರ್ಯ ಮುಳುಗಿದ ಸ್ವಲ್ಪ ಹೊತ್ತಿನೊಳಗೆ ಚಂದ್ರೋದಯವಾಯಿತು. ಬೆಳದಿಂಗಳು ದೇವಾಲಯಗಳ ಗೋಪುರಗಳ ಮೇಲೂ, ಸುತ್ತಮುತ್ತಲಿನ ಗಿಡಬಳ್ಳಿಗಳ ಮೇಲೂ, ಭಾಗೀರಥಿಯ ಮೇಲೂ ಬಿದ್ದು ಅವುಗಳಿಗೆ ಒಂದು ಅಪೂರ್ವ ಕಾಂತಿಯನ್ನು ಕೊಟ್ಟಿದೆ. ಪರಮಹಂಸರು ತಮ್ಮ ಚಿಕ್ಕ ಮಂಚದ ಮೇಲೆ, ಮಾಸ್ಟರ್ ನೆಲದ ಮೇಲೆ ಕುಳಿತುಕೊಂಡಿದ್ದಾರೆ. ಮಾತುಕತೆ ವೇದಾಂತದ ಸಂಬಂಧವಾಗಿ ಆರಂಭವಾಯಿತು. ಶ್ರೀರಾಮಕೃಷ್ಣರು ಮಾಸ್ಟರಿಗೆ ಹೇಳ್ತಾ ಇದ್ದಾರೆ, ಜಗತ್ತು ಮಿಥ್ಯೆ ಯಾಕಾದೀತು? ಇದು ತತ್ವಶಾಸ್ತ್ರಜ್ಞರ ಊಹಾಪೋಹಕ್ಕೆ ಸೇರಿದ ವಿಷಯ. ಭಗವಂತನ ದರ್ಶನವಾದ ನಂತರ ಬೋಧಿಯಾಗುತ್ತೆ ಆತನೇ ಈ ಜೀವ ಜಗತ್ತು ಎಲ್ಲ ಆಗಿರುವುದಾಗಿ. ಭಗವತಿ ನನಗೆ ಕಾಳೀ ದೇವಾಲಯದಲ್ಲಿ ತೋರಿಸಿದ್ಲು ತಾನೇ ಎಲ್ಲವೂ ಆಗಿರುವುದಾಗಿ. ಅವಳು ತೋರಿಸಿದ್ಲು ಎಲ್ಲವೂ ಚಿನ್ಮಯವಾಗಿರೋದನ್ನ, ಪ್ರತಿಮೆ ಚಿನ್ಮಯವಾಗಿ, ವೇದಿ ಚಿನ್ಮಯವಾಗಿ, ಕೋಶಾಕುಶಿ ಚಿನ್ಮಯವಾಗಿ ಕಂಡುವು. ಕೋಶಾಕುಶಿ ಅಂತಂದ್ರೆ ಪೂಜಾ ಪಾತ್ರೆ, ಹೊಸಲು ಅದು ಚಿನ್ಮಯ, ಚಂದ್ರಕಾಂತ ಶಿಲೆಯ ನೆಲ ಇವೆಲ್ಲವೂ ಕೂಡ ಚಿನ್ಮಯವಾಗಿ ಕಂಡುವು ಅಂತ, ಜ್ಞಾನಮಯವಾಗಿ ತೇಜೋಮಯವಾಗಿ ಕಂಡುವು ಅಂತ. ಪ್ರತಿಯೊಂದು ಕೂಡ ತೇಜೋಮಯವೇ, ನಾವೆಲ್ಲರೂ ಕೂಡ ತೇಜೋಮಯವಾಗಿಯೇ ಇರುವವರು. ಆದರೆ ಅಜ್ಞಾನದಿಂದಾಗಿ ಮೊದ್ಮೊದ್ದ ಕಾಣಿಸ್ತಾ ಇದ್ದೇವೆ ಅಷ್ಟೇನೆ. ಶ್ರೀರಾಮಕೃಷ್ಣ ಹೇಳ್ತಾರೆ, ಗರ್ಭಗುಡಿಯಲ್ಲಿರುವುದೆಲ್ಲ ರಸಮಯವಾಗಿ ಸಚಿದಾನಂದಮಯವಾಗಿ ಕಂಡುಬಂದುವು. ಕಾಳೀ ದೇವಾಲಯದ ಎದುರಿಗೆ ಒಬ್ಬ ದುಷ್ಟನನ್ನು ನೋಡಿದೆ, ಆದರೆ ಆತನಲ್ಲೂ ಕೂಡ ಆಕೆಯ ಶಕ್ತಿ ಜ್ವಲಿಸ್ತಾ ಇದ್ದದ್ದು ಕಣ್ಣಿಗೆ ಬಿತ್ತು. ಅದಕ್ಕಾಗಿಯೇ ನಾನು ಭಗವತಿಗೆ ಅರ್ಪಿಸಬೇಕಾದ ಪೂರಿಯನ್ನ ಬೆಕ್ಕಿಗೆ ತಿನ್ನಿಸಿದ್ದು. ನೋಡಿದೆ ಭಗವತಿಯೇ ಎಲ್ಲವೂ ಆಗಿರೋದನ್ನ, ಬೆಕ್ಕು ಕೂಡ. ಆಗ ಪಾರ್ವತಿಕಾರ ಮಥುರ ಬಾಬುವಿಗೆ ಕಾಗದ ಬರೆದ, ನಾನು ಭಗವತಿಗೆ ಅರ್ಪಿಸಬೇಕಾದನ್ನ ಬೆಕ್ಕಿಗೆ ತಿನ್ನಿಸ್ತಾ ಇರೋದಾಗಿ. ಆದರೆ ಮಥುರ ಬಾಬುವಿಗೆ ನನ್ನ ಮಾನಸಿಕ ಅವಸ್ಥೆ ಚೆನ್ನಾಗಿ ಗೊತ್ತಿತ್ತು. ಆತ ಪಾರ್ವತಿಕಾರನಿಗೆ ಉತ್ತರ ಬರೆದು ಕಳಿಸಿದ, ಅವರು ಹೇಗೆ ಬೇಕಾದ್ರೆ ಹಾಗೆ ಮಾಡಲಿ, ಅವ್ರ ತಂಟೆಗೆ ನೀನು ಹೋಗ್ಕೊಡುದು ಅಂತ. ಭಗವಂತನ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ್ರೆ ಇವುಗಳ ನಿಜಸ್ವರೂಪವನ್ನ ನೀನು ನೋಡಬಹುದು. ಆತನೇ ಜೀವ ಜಗತ್ತು ಚತುರ್ವಿಂಶತಿ ತತ್ವ ಆಗಿರುವುದನ್ನ ನೋಡಬಹುದು. ಆದರೆ ಆತ ಸಂಪೂರ್ಣವಾಗಿ ಅಹಂ ಅಂತನ್ನುವುದನ್ನ ತೊಡೆದು ಹಾಕಿಬಿಟ್ಟಿದ್ದೆ ಆದರೆ ಬಳಿಕ ಏನಿರುತ್ತೆ ಅಂತನ್ನೋದನ್ನ ಬಾಯಿಯಿಂದ ಹೇಳೋದಕ್ಕಾಗೋದಿಲ್ಲ. ರಾಮಪ್ರಸಾದ ತನ್ನ ಒಂದು ಹಾಡಿನಲ್ಲಿ ಹೇಳಿದಾನೆ, ಆಗ ನೀನು ಒಳ್ಳೆಯವನೋ ಅಥವಾ ನಾನು ಒಳ್ಳೆಯವನೋ ಅಂತನ್ನೋದು ನಿನಗೆ ಗೊತ್ತಾಗುತ್ತೆ ಅಂತ. ಆ ಅವಸ್ಥೆ ನನಗೆ ಒಮ್ಮೊಮ್ಮೆ ಉಂಟಾಗುತ್ತೆ. ರಾಮಪ್ರಸಾದ ಏನು ಹೇಳಿದಂತೆ, ಆಗ ನೀನು ಒಳ್ಳೆಯವನೋ ಅಥವಾ ನಾನು ಒಳ್ಳೆಯವನೋ ಅಂತ ಹೇಳ್ತಕ್ಕಂಥದ್ದು ನಿನಗೆ ಗೊತ್ತಾಗುತ್ತೆ ಅಂತ. ಇಲ್ಲಿ ನೀನು ಒಂದು ಯಾರು, ನಾನಂದ್ರೆ ಯಾರು, ವಸನವೇದ ಸುಲಭವಾಗಿ ಕಾಣುತ್ತೆ. ಆಲೋಚನೆ ಮಾಡಿಕೊಟ್ರೆ ಅರ್ಥವೇ ಆಗುದಿಲ್ಲ ಅನ್ನೋದು ಗೊತ್ತಾಗುತ್ತೆ. ಮೊದಲನೇದಾಗಿ ಶ್ರೀರಾಮಕೃಷ್ಣ ಹೇಳಿದ್ರು, ಭಗವಂತ ಏನಾದರೂ ನಮ್ಮ ಅಹಂ ಅಂತ ಹೇಳ್ತಕ್ಕಂಥದ್ದು ಸಂಪೂರ್ಣ ತೊಡೆದು ಹಾಕಿಬಿಟ್ಟಿದ್ದೆ ಆದ್ರೆ ಬಳಿಕ ಏನಿರುತ್ತೆ ಅಂತ ಹೇಳ್ತಕ್ಕಂಥದ್ದನ್ನು ಬಾಯಿಂದ ಹೇಳೋದಕ್ಕಾಗುವುದಿಲ್ಲ. ಅಲ್ಲಿ ಒಳ್ಳೇದಿರುತ್ತೋ ಕೆಟ್ಟದಿರುತ್ತೋ, ನಿತ್ಯವಾದಿರುತ್ತೋ ಅನಿತ್ಯವಾದಿರುತ್ತೋ, ಶ್ರೇಯಸ್ಕರವಾದಿರುತ್ತೋ ಪ್ರೇಯಸ್ಕರವಾದಿರುತ್ತೋ ಅಂತ ಹೇಳ್ತಕ್ಕಂಥದ್ದನ್ನು ಹೇಳೋದಕ್ಕೆ ಯಾರಿದ್ದಾರಲ್ಲಿ? ಅದನ್ನೇ ರಾಮಪ್ರಸಾದ ಈ ರೀತಿ ಹೇಳಿದಂತೆ. ಮೊದಲು ತನ್ನ ಇಷ್ಟ ದೇವತೆಯೊಂದಿಗೆ ಎಲ್ಲ ಬಗೆಯ ಸಾಧನೆಯನ್ನು ಮಾಡಿ ಆ ಇಷ್ಟ ದೇವತೆಯ ಕೃಪಾ ಪ್ರಸಾದವನ್ನ ಪಡೆದವು. ಒಂದು ಉನ್ನತ ಸ್ಥಿತಿಯನ್ನು ಮುಟ್ಟಿದ ಮೇಲೆ ಹೇಳಿದಂತೆ, ಆ ಉನ್ನತ ಸ್ಥಿತಿ ಮುಟ್ಟಿದಾಗ ನೀನು ಒಳ್ಳೆಯವನೋ ಅಥವಾ ನಾನು ಒಳ್ಳೆಯವನೋ ಅಂತ ಹೇಳ್ತಕ್ಕಂಥ ನಿನಗೆ ಗೊತ್ತಾಗುತ್ತೆ. ಹೇ ಭಗವಂತ, ನಾನು ಒಳ್ಳೆಯವನಲ್ಲ ಅಂತ ತಿಳ್ಕೊಂಡ್ಯಾ? ನಾನು ಒಳ್ಳೆಯವನಲ್ಲ, ನಾನು ಪಾಪಿ ಇತ್ಯಾದಿ ಅಂತ ಏನಾದ್ರು ತಿಳ್ಕೊಂಡ್ಯಾ? ನಾನೊಬ್ಬ ಸಾಮಾನ್ಯ ಹುಲು ಮನುಜ್ಯ ಅಂತ ತಿಳ್ಕೊಂಡ್ಯಾ? ಆ ಸ್ಥಿತಿ ಬಂದಾಗ ನಿನಗೆ ಗೊತ್ತಾಗುತ್ತೆ, ನಾನ್ಯಾರೋ ನೀನು ಅವನೇ, ನೀನ್ಯಾರೋ ನಾನವನೇ. ಆ ಸ್ಥಿತಿ ಅಂತಂದ್ರೆ ಅಹಂಕಾರ ರಾಹಿತ್ಯ ಅಂತ ಹೇಳ್ತಕ್ಕಂತಹ ಸ್ಥಿತಿ. ಅಹಂಕಾರ ಅಂತ ಹೇಳ್ತಕ್ಕಂಥದ್ದು ಇರುವವರೆಗೆ ಆ ಸ್ಥಿತಿ ಬರೋದಿಲ್ಲ. ಅಹಂಕಾರ ಹೋಯ್ತು ಅಂತ ಹೇಳಿದ್ರೆ ನಾನು ಒಳ್ಳೆಯವನು ಅವನು ಒಳ್ಳೆಯವನು, ಅಥವಾ ಅವನು ಕೆಟ್ಟವನು ನಾನು ಕೆಟ್ಟವನು, ಯಾರು ಒಳ್ಳೆಯವರಿಲ್ಲ ಯಾರು ಕೆಟ್ಟವರಿಲ್ಲ, ಒಳ್ಳೇದೂ ಇಲ್ಲ ಕೆಟ್ಟದ್ದು ಇಲ್ಲ. ಕೊನೆಗಿರೋದು ಒಂದು ಹಿಡಿ ಬೋಧಿ. ಮನುಷ್ಯ ಪ್ರಾಣ ಬಿಟ್ಟು ಅವನ ಶರೀರವನ್ನು ಸುಟ್ಟು ನೋಡಿದ ಮೇಲೆ ಏನಿರುತ್ತಲ್ಲಿ, ಒಂದು ಹಿಡಿ ಬೋಧಿ. ಇಲ್ಲೇ ಇರೋದು ಒಂದು ಹಿಡಿ ಬೂದಿ, ಆ ಬೂದಿ ಒಳ್ಳೆಯದು ಕೆಟ್ಟದ್ದು. ಇದು ಬೂದಿ ವಿಚಾರವಾಯಿತು. ಆದರೆ ಸಾಕ್ಷಾತ್ಕಾರವಾದಾಗ ಅವನ ಅಜ್ಞಾನ ಅಂತ ಹೇಳ್ತಕ್ಕಂಥದ್ದು ನಾಶವಾಗಿ ಒಂದು ಹಿಡಿ ಬೂದಿಯಾಗಿರುತ್ತೆ. ಅಲ್ಲಿ ಜ್ಞಾನ ಮಾತ್ರ ಇರುತ್ತೆ. ಜ್ಞಾನ ಮಾತ್ರ ಇದ್ದಾಗ ಒಳ್ಳೇದ್ಯಾವುದು ಕೆಟ್ಟದ್ದ್ಯಾವುದು, ಎಲ್ಲೆಲ್ಲೂ ಜ್ಞಾನ, ಎಲ್ಲೆಲ್ಲೂ ಚಿನ್ಮಯ, ಎಲ್ಲೆಲ್ಲೂ ಅದೇ ಸಚಿದ ಆನಂದ, ಅಲ್ಲಿ ಒಳ್ಳೇದ್ಯಾವುದು ಕೆಟ್ಟದ್ದ್ಯಾವುದು, ಎಲ್ಲವೂ ಒಳ್ಳೆಯದೆ, ಎಲ್ಲವೂ ಮಂಗಳಮಯವೇ ಅಂತನ್ನುವ ಅನುಭವ ಬರುತ್ತೆ. ಇಂತಹ ಅವಸ್ಥೆ ನನಗೂ ಒಮ್ಮೊಮ್ಮೆ ಉಂಟಾಗುತ್ತಿತ್ತು ಅಂತ ಹೇಳ್ತಾರೆ ಶ್ರೀರಾಮಕೃಷ್ಣರು. ಬಳಿಕ ಹೇಳ್ತಾರೆ, ಯಾವುದೇ ಆಗಲಿ ವಿಚಾರದ ಮೂಲಕ ಒಂದು ವಿಧವಾಗಿ ತೋರುತ್ತೆ, ಆ ವಸ್ತುವೆ ಭಗವಂತ ತೋರಿಸಿದಾಗ ಸಂಪೂರ್ಣ ಬೇರೆ ರೀತಿಯಾಗಿ ತೋರಿಬರುತ್ತೆ ಅಂತ. ಈ ಜಗತ್ತು ಅಂತ ಹೇಳ್ತಕ್ಕಂಥ ಏನಿದೆಯೋ, ಈ ಜಗತ್ತಲ್ಲಿ ಇರ್ತಕ್ಕಂಥ ಸ್ತ್ರೀ ಪುರುಷರು ಪ್ರಾಣಿ ಪಕ್ಷಿಗಳು ಅಂತ ಹೇಳ್ತಕ್ಕಂಥ ಉಳಿಯನೇ ಇವೆಯೋ, ಇವುಗಳ ಕುರಿತಾಗಿ ನಾವೇ ಭಾವಿಸಿ ನೋಡಿದಾಗ, ನಾವೇ ವಿಚಾರಿಸಿ ನೋಡಿದಾಗ, ನಾವೇ ಆಲೋಚಿಸಿ ನೋಡಿದಾಗ ಒಂದು ಬಗೆಯಾಗಿ ಕಂಡು ಬರುತ್ತೆ. ಆದರೆ ಇದನ್ನೇ ಭಗವಂತ ತೋರಿಸಿಕೊರಟಾಗ, ಅಂದರೆ ಸಾಕ್ಷಾತ್ಕಾರದ ಸ್ಥಿತಿಯಲ್ಲಿ ನಾವು ನೋಡೋದಕ್ಕೊರಟಾಗ ಇದು ನಮಗೆ ಬೇರೆಯಾಗಿ ಕಾಣುತ್ತದೆ. ಹೇಗೆ ಬೇರೆಯಾಗಿ ಕಾಣುತ್ತದೆ? ಇದೆಲ್ಲವೂ ಚಿನ್ಮಯವಾಗಿ ಕಾಣುತ್ತದೆ ಅಂತ. ಇದು ಅನುಭವದ ಮಾತು, ಓದಿದ ಮಾತಲ್ಲ. ಓದಿ ತಿಳಿದ್ರೆ ಅದು ಬೌದ್ಧಿಕವಾದಂತಹ ತಿಳಿವು, ಆಗ ನಮಗೆ ಆಗ್ತಕ್ಕಂತಹ ದರ್ಶನವೇ ಬೇರೆ. ಈ ಪ್ರತ್ಯೇಕತೆ ಅಂತ ಹೇಳ್ತಕ್ಕಂಥದ್ದು, ಈ ಸುಖ ದುಃಖ ಅಂತ ಹೇಳ್ತಕ್ಕಂಥದ್ದು, ಈ ಲಾಭ ನಷ್ಟ ಅಂತ ಹೇಳ್ತಕ್ಕಂಥದ್ದು, ಆ ಊರು ಈ ಊರು ಅಂತ ಹೇಳ್ತಕ್ಕಂಥದ್ದು, ಇವುಗಳೆಲ್ಲ ನಮ್ಮ ಗಮನಕ್ಕೆ ಬರುತ್ತವೆ. ಅವರು ಒಳ್ಳೆಯವರು, ಇವರು ಕೆಟ್ಟವರು ಅಂತ ಹೇಳ್ತಕ್ಕಂಥದ್ದು, ಇವುಗಳೆಲ್ಲ ನಮ್ಮ ಗಮನಕ್ಕೆ ಬರುತ್ತವೆ. ಆದರೆ ಭಗವಂತ ತಾನೇ ಎಲ್ಲವೂ ಆಗಿರುವುದಾಗಿ, ಅದೇ ಸಚ್ಚಿದಾನಂದವೇ ಎಲ್ಲವೂ ಆಗಿರುವುದಾಗಿ ತೋರಿಸಿದಾಗ ಅವನು ಕೈ ಮುಕ್ಕೊಂಡಿರೋದಲ್ಲದೆ ಬೇರೆ ಇದೇನು ಮಾಡೋಕ್ಕೆ ಸಾಧ್ಯವಾಗುವುದಿಲ್ಲ ಅವನಿಂದ. ಕಣ್ಣು ಹಾಯಿಸಿದಲ್ಲೆಲ್ಲ ಆನಂದವನ್ನೇ ಅನುಭವಿಸ್ತಾನೆ. ಅದಕ್ಕೆ ಅಂತಂದ್ರೆ ಅಲ್ಲಿ ಅದೇ ಸಚಿದಾನಂದವನ್ನ ಅವನು ದರ್ಶನ ಮಾಡ್ತಾ ಇರ್ತಾನೆ ಅಂತನೋ ಮಾತನ್ನ ಶ್ರೀರಾಮಕೃಷ್ಣ ಹೇಳ್ತಾರೆ ಅಂತ ಹೇಳಿ ಇಂದಿನ ಉಪನ್ಯಾಸವನ್ನ ಇಲ್ಲಿಗೆ ಮುಗಿಸಿ ಮುಂದಿನದನ್ನ ಶ್ರೀರಾಮಕೃಷ್ಣರ ಕೃಪೆಯಿಂದ ಮುಂದಿನ ಶನಿವಾರ ಮುಂದುವರಿಸ್ತೇನೆ. ಓಂ ಪ್ರಿಯತಾಂ ಪುಂಡರೀಕಾಕ್ಷ ಸರ್ವಯಜ್ಞೇಶ್ವರೋ ಹರಿಃ ತಸ್ಮಿನ್ ಸ್ತುಷ್ಟೇ ಜಗತ್ತುಷ್ಟಂ ಪ್ರೀಣಿತೇ ಪ್ರೀಣಿತಂ ಜಗತ್. ಹರಿಃ ಓಂ ತತ್ಸತ್.